ಮನವಿ. ಎಲ್ಲ ರೈಲು ನಿಲ್ದಾಣಗಳಲ್ಲಿ ವೈಫೈ ಸೌಲಭ್ಯ ಒದಗಿಸಲು ನಿರ್ಧಾರ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳುಗರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಸಾಹಿತಿ ಮತ್ತು ಪತ್ರಕರ್ತರಾದ ಕಣಿವೆಯ ಕೆಎ ಭಾರದ್ವಾಜ್ ಅವರೊಡನೆ ಮಾತುಕತೆ. ರೈತ ಬಂಧವರೇ, ಕೇಳುಗರೆ, ಸಮಾಜದಲ್ಲಿ ವಿಭಿನ್ನವಾದ ಜನ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿದ್ರೂ ಕೃಷಿ ಬಿಟ್ಟು ಅವರು ಆಚೀಚೆ ಹೋಗಿಲ್ಲ. ಹಾಗೆ ಸಾಹಿತ್ಯ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರಗಳಲ್ಲಿರೋರು ಸಹ ಕೃಷಿಯನ್ನ ಇಷ್ಟಪಡ್ತಾರೆ, ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕುಶಾಲ ನಗರ ಹತ್ತಿರ ಇರುವ ಕಣಿವೆಯ ಕೆ ಎ ಭಾರದ್ವಾಜ್ ಅವರು ಸಾಹಿತಿಗಳು, ಬರಹಗಾರರು, ಪತ್ರಕರ್ತರು, ನಾಡಿನ ಕೆಲವು ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ತಮ್ಮದೇ ಆದ ಪತ್ರಿಕೆಯನ್ನು ನಡೆಸಿ ಅದೆಲ್ಲದನ್ನ ಬಿಟ್ಟು ಈಗ ಕೃಷಿಯಲ್ಲಿದ್ದಾರೆ. ಸುಮಾರು 16 ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ. ಅವರ ಕೃಷಿ ಲೋಕ ಹೇಗಿದೆ, ಅವರ ಅಭಿಪ್ರಾಯಗಳು ಏನು ಅಂತ ಅನ್ಕೊಂಡು ಇವತ್ತು ಬಿತ್ತರಿಸಿದೀವಿ. ಭಾರದ್ವಾಜ್ ಅವರೇ, ಹೇಳಿ, ಹೇಗ್ ಬಂದ್ರಿ ಕೃಷಿಗೆ? ಕೃಷಿಗೆ ನಾನು ಬಹಳ ಪ್ರೀತಿಯಿಂದ ಬಂದವನಲ್ಲ, ಕೃಷಿಗೆ ದೂಡಲ್ಪಟ್ಟವನು ಅಂತ ಅನ್ಕೊಂತೀನಿ. ನಾನು ಅಪ್ಪನಿಗೆ ತುಂಬಾ ಜಮೀನು ಇತ್ತು, ನಾನು ಅಲ್ಲಿ ಕೆಲ್ಸಕ್ಕೆ ಹೋದಾಗ ಎಲ್ಲ ಅಲ್ಲೆಲ್ಲ ಯಾಕೆ ಹೋಗ್ತೇ ಇಲ್ಲ ಬಾ ಅಂತ ಹೇಳ್ತಾ ಇದ್ರು. ನಾನೊಂದು 2-3 ವರ್ಷ ಬೆಂಗಳೂರಲ್ಲಿ ಪತ್ರಿಕೋದ್ಯಮ ಮುಗಿಸಿದ ನಂತರ ತುಂಬಾ ಸಿಟ್ಟು ಬಂದು ನನಗೆ ಆ ವ್ಯವಸ್ಥೆಯ ಬಗ್ಗೆ, ಇದ್ರ ಬದಲು ದನ ಸಾಕೋದು ವಾಸಿ ಅಂತ ಹೇಳಿ ನಾನು ದನ ಸಾಕೋದಕ್ಕೆ ಅಂತ ಹೇಳಿ ಊರಿಗೆ ಬಂದವನು. ಇಲ್ಲಿ ತನಕ ದನ ಸಾಕ್ಲಿಲ್ಲ ನಾನು. ಪುನಃ ಹಳೆ ಚಾಳಿ ಅಂತಾರಲ್ಲ ಆ ತರ ನಾನು ಪುನಃ ನನ್ನ ಒಲವು ಪತ್ರಿಕೋದ್ಯಮದ ಕಡೆಗೆ ಇತ್ತು. ಹಿಂಗೆಲ್ಲ ಆಗಿ ಆಗಿ ಆದ ನಂತರ ಅಪ್ಪನ ದೇಹಾಂತದ ನಂತರ ನನಗೆ ಕೃಷಿ ಅನಿವಾರ್ಯ ಅನಿಸಿತ್ತು. ಆಮೇಲೆ ನಿಧಾನಕ್ಕೆ ಅದ್ರ ಬಗ್ಗೆ ಪ್ರೀತಿ ಬೆಳೀತಾ ಬಂತು. ಅಪ್ಪ ಬದುಕಿರೋ ತನಕ ನನ್ನ ಜಮೀನಿನ ಸರಹದ್ದು ಎಲ್ಲಿದೆ ಅಂತ ನಂಗೆ ಗೊತ್ತೇ ಇಟ್ಟಿಲ್ಲ. ಅಪ್ಪನ ನನ್ನ ಆ ಮಟ್ಟಿಗೆ ಬೆಳೆಸಿದ್ರು, ನೀನ್ ಎಲ್ಲಿ ಹೋಗ್ತೀಯಾ, ಏನ್ ಮಾಡ್ತೀಯ ಅಂತ ಏನು ಕೇಳಿದವರಲ್ಲ ನನ್ನಪ್ಪ. ಇದ್ದಕ್ಕಿದ್ದಂಗೆ ಅವ್ರು ಕಣ್ಮರೆ ಆದಾಗ ಆಮೇಲೆ ಜನರನ್ನ ಕರ್ಕೊಂಡು ನನ್ನ ಜಮೀನನ್ನ ಸರಹದ್ದು ನೋಡ್ಬೇಕಾದಂತ ಪರಿಸ್ಥಿತಿ ಬಂತು ನನಗೆ. ನಿಧಾನಕ್ಕೆ ಅನಿವಾರ್ಯವೇನೋ ಅನ್ನೋ ತರ ಭೂಮಿ ಜೊತೆಗೆ ಸಂಬಂಧ ಆಗಿ ಆಗಿ ಆಗಿ ಕೃಷಿ ಅನ್ನೋದು ಈಗ ನನಗೆ ಒಂದು ಪ್ರೀತಿಸುವ ವಿಷಯ ಮತ್ತು ಪ್ರೀತಿಸುವ ವಸ್ತು ಆಗಿದೆ. ನಿಮ್ಮ ತಂದೆಯವರ ಹೆಸರೇನು ಮತ್ತು ಅವರ ಕೃಷಿ ಆಸಕ್ತಿಯ ಬಗ್ಗೆ ನೆನಪು ಮಾಡ್ಕೊಳ್ಳಿ. ತಂದೆ ಆನಂದ್ ತೀರ್ಥ ಅಂತ, ಅಮ್ಮ ಸುಮಿತ್ರಮ್ಮ. ಅಪ್ಪ ಅರಣ್ಯ ಇಲಾಖೆಯಲ್ಲಿ 2-3 ವರ್ಷ ಏನೋ ಕೆಲಸ ಮಾಡಿದ್ರು ಬಹಳ ಹಿಂದೆ. ಆನಂತರ ಅವರು ನಮ್ಮ ತಾತನ ಆಸ್ತಿಯಲ್ಲಿ ನಾವಿದ್ದೀವಿ. ನಮ್ಮಪ್ಪ ಹುಟ್ಟುವಾಗಲೇ ಅವರ ತಂದೆ ತೀರು ಹೋಗಿದ್ರು. ಆಮೇಲೆ ನನ್ನಪ್ಪ ಕಷ್ಟಪಟ್ಟು ಕೆಲಸ ಮಾಡಿ ಹಾಲು ವ್ಯಾಪಾರ ಎಲ್ಲ ಮಾಡಿ ಕೃಷಿಯನ್ನ ಮಾಡಿ ತುಂಬಾ ಜಮೀನನ್ನು ಸಂಪಾದನೆ ಮಾಡಿದ್ರು. ನಮ್ಮ ಸುಮಿತ್ರಮ್ಮ ಗೃಹಿಣಿ, ಹಾಲು ಕರೀತಾ ಇದ್ದಿದ್ದೆಲ್ಲ ಅಮ್ಮನೆ. ಹಂಗಾಗಿ ನಮ್ಮ ಮನೆ ಪಕ್ಕ ಕೃಷಿಕರ ವಾತಾವರಣ ಇದ್ದ ಮನೆ. ಅಪ್ಪನಿಗೆ ನಾವು ಹೊರಗಡೆ ಕೆಲಸ ಮಾಡೋದು ಇಷ್ಟ ಇತ್ತಿಲ್ಲ. ಅಲ್ಲಿ ಏನ್ ಕೊಡ್ತಾರೆ ನಿನಗೆ ಸಂಬಳ, ಅದನ್ನ 4 ಇಲ್ಲ ದುಡಿಬಹುದು ಅಂತ ಹೇಳ್ತಾ ಇದ್ರು. ನಾ ಕಾಲಘಟ್ಟದಲ್ಲಿ ನಾವು ಅವರ ಮಾತು ಕೇಳೋ ಸ್ಥಿತಿಯಲ್ಲಿ ಇತ್ತಿಲ್ಲ. ಎಲ್ಲ ಮಕ್ಕಳು ಹಾಗೆ ಮಾಡ್ತಾರೆ ಅಂತ ನಾನು ಈಗ ಅನ್ಕೋತೀನಿ. ಅಪ್ಪನಿಗೆ ಕೃಷಿ ಜ್ಞಾನ ಅದ್ಭುತವಾಗಿತ್ತು. ಅವರ ಇಡೀ ಜಮೀನನ್ನ ಯಾವ ಮೂಲೆಯಲ್ಲಿ ಯಾವ ಭಾಗ ಹೂಳುತ್ತದೆ, ಯಾವ ಭಾಗಕ್ಕೆ ಏನ್ ಮಾಡಬೇಕು, ಯಾವ ಗಿಡ ಎಲ್ಲಿದೆ, ಯಾವ ಮರ ಎಲ್ಲಿದೆ, ಅದಕ್ಕೆ ಏನ್ ಮಾಡಬೇಕು, ಎಲ್ಲ ಕೂತು ಜಾಗದಲ್ಲಿ ಅವ್ರು ಹೇಳ್ತಾ ಇದ್ರು. ಹಂಗಾಗಿ ಆಳುಗಳು ಅವರಿಗೆ ಮೋಸ ಮಾಡುವ ಯಾವುದೇ ಸ್ಥಿತಿ ಇತ್ತಿಲ್ಲ. ಅದೇ ಮಾತನ್ನು ಅನ್ವಯಿಸಿಕೊಳ್ಳೋದಕ್ಕೆ ನನಗೆ ಆರಂಭದಲ್ಲಿ ಕಷ್ಟ ಆಯ್ತಿತ್ತು. ಈಗೀಗ ನಾನು ಕೂಡ ಅಪ್ಪನಷ್ಟು ಇಲ್ಲದೆ ಹೋದ್ರು ಒಂದ್ ಹಂತಕ್ಕೆ ಕೂತ ಜಾಗದಲ್ಲಿ ಇದು ಹೀಗೆ ಅಂತ ಕತೆ ಹೇಳಬಲ್ಲೆ. ಮತ್ತು ಈ ಊರಿನ ಇಂತಹ ಜಾಗದಲ್ಲಿ ಇಂತಹವರ ಜಮೀನಲ್ಲಿ ಇಂತಹ ಭಾಗ ಚೆನ್ನಾಗಿಲ್ಲ, ಚೆನ್ನಾಗಿದೆ, ಅದಕ್ಕೆ ಏನ್ ಮಾಡಬಹುದು ಅಂತ ಹೇಳುವಷ್ಟು ಜ್ಞಾನ ಈಗ ನನಗೂ ಬಂದಿದೆ ಸರ್. ನಾವು ಏನೇ ಕೆಲಸ ಮಾಡಿದ್ರು ನಮ್ಮ ತಂದೆ ತಾಯಿಗಳ ಗುಣವು ನಮ್ಮಲ್ಲಿದ್ದೇ ಇರುತ್ತೆ. ಹಾಗಾಗಿ ನಿಮ್ಮ ತಂದೆ ತಾಯಿಗಳು ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಗಿಸಿಕೊಂಡಿದ್ದ ಆ ಗುಣಗಳು ನಿಮ್ಮಲ್ಲಿ ಬಂದಿರಲೇಬೇಕು. ಅವು ಒಂದ್ ರೀತಿಯಲ್ಲಿ ಸುಪ್ತಾವಸ್ಥೆಯಲ್ಲಿ ಇದ್ದು ಈಗ ಒಂದ್ ರೀತಿಯಲ್ಲಿ ಚಿಗುರೊಡಿತದವೆ. ಹೇಳ್ತಾರೆ ಒಂದು ಸಂದರ್ಭ ಬರಬೇಕು ಎಲ್ಲದಕ್ಕೂ ಅಂತ ಅನ್ಕೊಂಡು. ಎಷ್ಟು ಎಕರೆ ತಮ್ದು ಜಮೀನು ತೋಟ? ನನಗೀಗ 24 ಎಕರೆ 95 ಸೆಂಟ್ ಇದೆ. ಅದರಲ್ಲಿ ಒಂದ್ 2.5 ಎಕರೆ ಅಷ್ಟು ಅಡಕೆ ಇದೆ, ಒಂದು 3 ಎಕರೆಯಷ್ಟು ಮಾವಿನ ತೋಟ ಇದೆ. ಮತ್ತು ನಾನು ನನ್ನ ಅಪ್ಪ ಅಮ್ಮನ ನೆನಪಿಗೆ ಅಂತಲೇ ಹೇಳಬೇಕು, ಒಂದು 4.5 ಎಕರೆ ಜಾಗದಲ್ಲಿ ಒಂದು 110 ಪ್ರಭೇದಗಳ ಬೇರೆ ಬೇರೆ ತರದ ಜಾತಿ ಗಿಡಗಳನ್ನ ನೆಟ್ಟು ಒಂದು ಕಾಡನ್ನ ಸೃಷ್ಟಿ ಮಾಡಿದ್ದೀನಿ. ಅಲ್ಲಿದ್ದ ಹಣ್ಣುಗಳನ್ನ ನಾನು ಮನೆಗೆ ನನ್ನ ಉಪಯೋಗಕ್ಕೆ ಸಲುವಾಗಿ ತಗೊಂಡ್ಬರ್ತೀನಿ, ಅದು ಬಿಟ್ಟು ಬಾಕಿ ಅಂತ ಹಣ್ಣುಗಳನ್ನ ಅಲ್ಲಿ ಹಕ್ಕಿಗಳಿಗೆ ಬಿಟ್ಟಿದ್ದೀನಿ. ಆ ಕಾಡಲ್ಲಿ ಕೂತ್ಕೊಂಡಾಗ ನನಗೆ ಈ ಪ್ರಪಂಚದ ದಿವ್ಯ ದರ್ಶನ ಅಂತ ಆಗುತ್ತಲ್ಲ, ಆ ತರದ್ದು ನನಗೆ ಅವಾಗ ಅವಾಗ ಅನ್ಸುತ್ತೆ. ಬೇರೆ ಬೇರೆ ತರದ ಹಕ್ಕಿಗಳು ಬರ್ತವೆ ಅಲ್ಲಿ, ಯಾವ್ಯಾವ ತರದ ಹಕ್ಕಿಗಳು ಬಂದಿದ್ದಾವೆ ಅಂತ ನೋಡೋದಕ್ಕೆ ಮೈಸೂರಿಂದ ಎಲ್ಲ ಜನ ಬಂದಿದ್ರು. ಮತ್ತೆ ಬೇಸಿಗೆ ಕಾಲದಲ್ಲಿ ಬೇರೆ ಬೇರೆ ತರದ ಸಣ್ಣ ಪುಟ್ಟ ಪ್ರಾಣಿಗಳಲ್ಲಿ ಇರ್ತವೆ, ಅವುಗಳ ಜೊತೆಗೆ ನಾನು ಕೂಡ ಒಂದು ಈ ಪ್ರಕೃತಿಯ ಒಂದು ಭಾಗ ಅನ್ನೋದು ಅರ್ಥ ಆದಾಗ ನಮ್ಮಲ್ಲಿರುವ ಅಹಂಕಾರ ಕಡಿಮೆ ಆಗುತ್ತೆ. ನನಗೂ ಅಲ್ಲಿರುವ ಕೋಳಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಗೊತ್ತಾದಾಗ ನನ್ನಲ್ಲಿರುವ ಕೊಬ್ಬ ಅನಾಮತ್ತಾಗಿ ಅದ್ರ ಪಡೆಗೆ ಅದು ಕರಗುತ್ತೆ. ಹಿಂಗಾಗಿ ಈ ಬದುಕಿನಲ್ಲಿ ಈ ಪ್ರಕೃತಿಯಲ್ಲಿ ನಾನು ಒಂದು ಭಾಗವೇ ಹೊರತು ಪ್ರಕೃತಿಯ ಮೇಲೆ ನಾನೇನು ಮಾಲೀಕ ಅಲ್ಲ, ಅದರ ಮೇಲೆ ನನಗೆ ಯಾವುದೇ ಹಕ್ಕಿಲ್ಲ ಅನ್ನೋದನ್ನ ನನಗೆ ಬಹಳ ಸ್ಪಷ್ಟವಾಗಿ ಹೇಳ್ಕೊಟ್ಟಿದ್ದು ಭೂಮಿ. ನಮ್ಮೆಲ್ಲ ಅಹಂಕಾರಗಳನ್ನ ಕರಗಿಸುವಂತಹ, ನಮ್ಮ ಎಲ್ಲಾ ಕೊಬ್ಬುಗಳನ್ನು ಕರಗಿಸುವಂತಹ ನಿಜವಾದ ತಾಕತ್ತಿರುವುದು ಆ ಭೂಮಿ ತಾಯಿಗೆ. ಆ ಭೂಮಿ ತಾಯಿಗೆ ಒಂದಲ್ಲ ಒಂದ್ ತರದಲ್ಲಿ ನಾವು ಭಾರತೀಯರು ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಶರಣಾಗಿದ್ದೇವೆ. ನಾನು ಕೂಡ ಭೂತಾಯಿ ನಿನಗೆ ಶರಣು ಅಂತ ಹೇಳಿ ಬಹಳ ಆರಾಮಾಗಿದ್ದೀನಿ. ಒಳ್ಳೆ ಮಾತನ್ನ ಹೇಳಿದ್ರಿ, ನೇಚರ್ ಇಸ್ ದ ಬೆಸ್ಟ್ ಟೀಚರ್ ಅಂತ ಹೇಳೋದಿದೆ. ನಿಸರ್ಗ ಏನೆಲ್ಲ ಪಾಠಗಳನ್ನ ನಮಗೆ ಕಲಿಸ್ತಾ ಹೋಗ್ತದೆ. ಅಪ್ಪ ಅಮ್ಮಗಳ ನೆನಪಿನಲ್ಲಿ ಕಾಡನ್ನ ಸೃಷ್ಟಿ ಮಾಡಿದೀನಿ ಅಂತ ಹೇಳ್ತಾ ಇದ್ರಿ, ಏನು ಅದು ನೆನಪು? ಇದು ಅಪ್ಪನ ಜಾಗ, ನಾನು 1 ಸೆಂಟ್ ಜಾಗ ಮಾಡಿದವನಲ್ಲ. ಒಂದು ಸ್ಕೂಲ್ ಬಿಲ್ಡಿಂಗ್ ಅಪ್ಪನೇ ಕಟ್ಬಿಟ್ಟಿದ್ದಾರೆ. ಹಿಂಗಾಗಿ ಅಪ್ಪನ ಸಲುವಾಗಿ ಬೇರೆ ಏನಾದ್ರೂ ದೇವಸ್ಥಾನದಲ್ಲಿ ಇನ್ನೊಂದ್ ಕಡೆ ದತ್ತಿನಿಧಿ ಇಡಬಹುದು, ಅದಕ್ಕಿಂತ ಹಕ್ಕಿಗಳಿಗೆ ಪ್ರಾಣಿಗಳಿಗೆ ಒಂದು ವಿಶೇಷವಾದ ವ್ಯವಸ್ಥೆ ಆಗ್ಲಿ ಅಂತ ಹೇಳಿ ನಾನು ಒಂದು ಸಣ್ಣ ಕಾಡನ್ನೇ ಬೆಳೆಸಿದ್ದೀನಿ. ಅಲ್ಲಿ ಪೊಟ್ರೆಗಳಲ್ಲಿ ಹಕ್ಕಿ ಇರ್ತವೆ, ಹಾವುಗಳಿದ್ದಾವೆ, ಕೆಲವು ಸಲ ಗುಳ್ಳೆನೆರೆ ಸಿಗುತ್ತೆ, ಕಾಡು ಕೋಳಿ ಇದೆ, ಕೆಲವು ಸಲ ಚಿರತೆ ಬರುತ್ತೆ, ಕೆಲವು ಸಲ ಕಾಡಂದಿಗಳು ಬರ್ತವೆ. ಒಂದ್ 4 ವರ್ಷದಿಂದ ಆನೆ ಬಂದಿರುತ್ತೆ, ಎಲ್ಲ ಕಡೆ ಓಡಿಸಿದಾಗ ಓಡೋಗ ಆ ಕಾಡಲ್ಲಿ ನಿಂತಿರ್ತವೆ. ಹಿಂಗೇನೋ ಒಂಥರ ವಿಚಿತ್ರವಾದ ಖುಷಿ, ಏನೋ ಒಂದ್ ಸಣ್ಣ ಸಮಾಧಾನ. ಯಾವ್ದೋ ಒಂದ್ ಬಿಲ್ಡಿಂಗ್ ಕಟ್ಬಿಟ್ಟು ನಮ್ಮ ಅಪ್ಪನ ಹೆಸರು ಹಾಕ್ಬೋದಿತ್ತು ಏನೋ, ಆದ್ರೆ ಇದೇ ಒಂಥರ ಸಮಾಧಾನ ಕೊಡ್ತಾ ಇದ್ದೇನೆ. ಮನುಷ್ಯರ ಸಹವಾಸ ಇಲ್ಲ, ಹಕ್ಕಿಗಳಿಗೆ ಪ್ರಾಣಿಗಳಿಗೆ ಏನಾದ್ರೂ ಒಂದ್ ಸಣ್ಣ ಜಾಗ ಸಿಗುತ್ತೆ ಅಂತ. ಅದರಲ್ಲೂ ಗುಬ್ಬಚ್ಚಿ ಗೀಜಿಗ ಇಂತಹ ಹಕ್ಕಿಗಳೆಲ್ಲ ಗೂಡುಗಳು ಕಟ್ಟಿರ್ತಾವಲ್ಲ, ಅವಕ್ಕೆ ತೊಂದರೆ ಇಲ್ಲದೆ ಬದುಕ್ತವೆ. ಮತ್ತೆ ನಾನು ಅಲ್ಲಿಗೆ ಹೋದಾಗ ಅವು ನನಗೆ ಕೇರೆ ಮಾಡೋದಿಲ್ಲ, ನವಿಗಳಂತೂ 15-20 ಎಲ್ಲ ಸಿಗ್ತವೆ. ಅವು ನನ್ನನ್ನು ಅವರ ಗುಂಪಿನಲ್ಲಿ ಒಬ್ಬ ಅಂತ ಈಗ ಸ್ವೀಕಾರ ಮಾಡಿದಾವೆ. ಆ ಸ್ವೀಕಾರ ಆಗೋದಿದೆಯಲ್ಲ, ಅದು ಮನುಷ್ಯರ ನಡುವೆ ತುಂಬಾ ಕಷ್ಟ. ಆ ಹಕ್ಕಿಗಳು ನನ್ನನ್ನು ಸ್ವೀಕಾರ ಮಾಡಿದಾವಲ್ಲ ಅನ್ನೋದೇ ನನಗೆ ಹೆಚ್ಚು ಖುಷಿ. ನಾನು ಅದರಲ್ಲಿ ಸಾರ್ಥಕತೆಯನ್ನು ಕಾಣ್ತಾ ಇದ್ದೀನಿ. ನೋಡಿ, ನಾವು ಹೇಗೆ ಅರ್ಥೈಸಿಕೊಳ್ತೀವಿ ಆ ರೀತಿಯಲ್ಲಿ ನಿಸರ್ಗ ನಮ್ಮನ್ನು ಸ್ವೀಕರಿಸುತ್ತನ್ನೋ ರೀತಿಯಲ್ಲಿ ಜನ ಹೇಳೋದಿದೆ. ನಿಮ್ಮ ಭಾವನೆ ಹಾಗೆ ಸಾಗಿದೆ. ನಿಸರ್ಗದಲ್ಲಿ ಅನೇಕ ಜೀವಿಗಳನ್ನ ನಾವು ಸೃಷ್ಟಿ ಮಾಡಿಲ್ಲ, ಮಾಡಲಿಕ್ಕೂ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಸೃಷ್ಟಿ ಮಾಡಿರುವ ಜೀವಿಗಳನ್ನ ಕಾಪಾಡೋದು, ಅವುಗಳಿಂದ ಪ್ರಯೋಜನಗಳನ್ನ ಮಾಡಿಕೊಳ್ಳೋದು ನಮ್ಮ ಕರ್ತವ್ಯ. ಅನೇಕ ಜೀವಿಗಳು ಕೃಷಿಗೆ ಪೂರಕವಾಗಿದ್ದಾವೆ ಹೊರತು ಅವು ಎಷ್ಟೋ ಸಾರಿ ಸಮಸ್ಯೆಯನ್ನು ಉಂಟು ಮಾಡುವುದಿಲ್ಲ ಅಂತ ಎಷ್ಟೋ ಜನಗಳಿಗೆ ಗೊತ್ತಿದ್ರು ಪರಿಸರಕ್ಕೆ ವಿರೋಧವಾಗಿ ಎಷ್ಟೋ ಜನ ಕೆಲಸ ಮಾಡೋದಿದೆ. ಪ್ರಾಣಿಗಳು ಪಕ್ಷಿಗಳು ನಮ್ಮ ಪರಿಸರದಲ್ಲಿರುವ ವಾತಾವರಣವನ್ನ ತಿಳಿಗೊಳಿಸಿಕ್ಕೆ, ಹಾನಿ ಮಾಡುವ ಕೀಟಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಅಥವಾ ಸಮತೋಲನಕ್ಕೆ ಸಹಕಾರಿಯಾಗಿ ಜೀವನ ಮಾಡಬಲ್ಲವು. ಅಡಿಕೆ ತೋಟ ಹೇಗಿದೆ, ಎಷ್ಟು ವರ್ಷದ್ದು? ಅಡಿಕೆ ತೋಟ ಅದು ಅಪ್ಪ ಗಿಡ ನೆಟ್ಟಿದ್ರು, ಕರೆಕ್ಟ್ ಆಗಿ ಫಸಲು ಕುಯ್ಯುವ ಸಮಯದಲ್ಲಿ ಒಂದು ಫಸಲು ಕುಯ್ದಿರಬೇಕು ಅಂತ ಅವ್ರು ತೀರ್ಕೊಂಡ್ರು. ಹಂಗಾಗಿ ಅಪ್ಪ ಮಾಡಿದ್ದನ್ನು ನಾನು ಅನುಭವಿಸ್ತಾ ಇದ್ದೇನೆ ಹೊರತು ಅಲ್ಲಿ ನಂದು ವಿಶೇಷ ಅಂತ ಏನಿಲ್ಲ. ಆಮೇಲೆ ಒಂದು 3 ಎಕರೆ ಮಾವಿನ ತೋಟ ಮಾಡಿದೆ ನಾನು, ಬೇರೆ ಬೇರೆ ತರದ ಹಣ್ಣುಗಳು. ಅದು ಕೂಡ ಮಂಗಗಳ ಹಾವಳಿ ಸ್ವಲ್ಪ ಜಾಸ್ತಿ ಇದೆ, 100-120 ಮಂಗಗಳೆಲ್ಲ ಬಂದು ಬೀಳ್ತಾವಲ್ಲಿ. ನಾವು ಅದನ್ನ ಯಾವತ್ತು ಕಲ್ಲು ಹೊಡೆದು ಓಡಿಸೋಕೆಲ್ಲ ಹೋಗೋದಿಲ್ಲ, ಅದು ತಿಂದಿದ್ದು ಅದು ಬಿಟ್ಟಿದ್ದು ನಮಗೆ. ಎಷ್ಟು ರೀತಿಯ ಮಾವಿನ ತಳಿಗಳಿದಾವೆ? ಒಂದು 7-8 ತರದ್ದು ಇದಾವೆ ಸರ್. ಬಾದಾಮಿ, ತೋತಾಪುರಿ, ಮಲ್ಲಿಕಾ, ರಸ್ಪುರಿ, ಜೀರಿಗೆ ಮಾವು ಅಂತ ಕರಿತೀವಿ ನಾವು, ಉಪ್ಪಿನಕಾಯಿ ಹಾಕುವಂತದ್ದು, ಆ ತರದ್ದು ಒಂದು 120 ಮರಗಳೇನೋ ಇದಾವೆ. ಸಪೋಟ ಗಿಡಗಳಿದ್ದಾವೆ. ನಾವು ಯಾವ ಹಣ್ಣನ್ನು ದುಡ್ಡು ಕೊಟ್ಟು ತರೋದಿಲ್ಲ, ಮತ್ತೆ ಯಾವ ಗಿಡಕ್ಕೂ ನಾನು ಗೊಬ್ಬರ ಹಾಕೋದಿಲ್ಲ. ಮಾವಿನ ತೋಟದಲ್ಲಿ ದನಗಳು ಮೇಯುತ್ತವೆ ಬೆಳಿಗ್ಗೆ, ಅವು ಏನ್ ಸಗಣಿ ಹಾಕ್ತವೆ ಏನ್ ಗಂಜಲ ಹಾಕ್ತವೆ ಅದಷ್ಟೇ ಅವಕ್ಕೆ ಗೊಬ್ಬರ. ಖುಷಿ ಆಗೋದೇನು ಅಂತಂದ್ರೆ ಯಾರಿಗಾದ್ರೂ ಒಂದು ಹಣ್ಣು ಕೊಟ್ರೆ ಅವ್ರ ಮನೆಗೆ ಹೋಗಿ ಫೋನ್ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಸಿಗುತ್ತಾ ನನಗೆ ಈ ಹಣ್ಣು ಈ ರುಚಿ ಎಲ್ಲೂ ಬರ್ತಾ ಇಲ್ಲ ಅಂತ, ಅದು ಖುಷಿಯಾಗೋದು. ಫಸಲಿನಂದು ಕಡಿಮೆನೇ ಇರಬಹುದು, ಏನ್ ಲಾಭ ಅಂತಂದ್ರೆ ಆ ರುಚಿ ಈ ಟೇಸ್ಟ್ ಬೇರೆ ಕಡೆ ಬರೋದಿಲ್ಲ ಅಂತ. ಸಪೋಟಾ ಗಿಡಕ್ಕೂ ಅಷ್ಟೇ, ಇಷ್ಟೊಂದು ಸಿಹಿ ಬರುತ್ತಲ್ಲ ಹೆಂಗೆ ಅಂತ ಕೇಳ್ತಾರೆ. ಸಿಂಪಲ್ ಉದಾಹರಣೆ ಅಂತಂದ್ರೆ ನಾನು ಏನು ಆರೈಕೆ ಮಾಡಿಲ್ಲ, ಮತ್ತೆ ಆರೈಕೆ ಮಾಡೋ ಅಗತ್ಯವೂ ಇಲ್ಲ. ಯಾವುದೇ ಗಿಡ ಯಾವುದೇ ಮರ ಮನುಷ್ಯ ನನ್ನನ್ನು ರಕ್ಷಿಸಲು ಅಂತಿಲ್ಲ, ಅದ್ರ ಪಾಡಿಗೆ ಅದನ್ನ ಬಿಟ್ರೆ ಅವು ಬಹಳ ಅದ್ಭುತವಾಗಿ ಬೆಳೀತವೆ. ನಾವು ಇಂಟರ್ಫಿಯರ್ ಆಗದಿದ್ರೆ ಸರಿ ಅನ್ನೋದು. ಆರಂಭದ 2 ವರ್ಷ ನೀವು ಸ್ವಲ್ಪ ನೀರು ಕೊಟ್ಟರೆ ಸಾಕು, ಆಮೇಲೆ ಅವು ತಮಗೆ ಬೇಕಾದ ಆಹಾರವನ್ನು ಅವೇ ಸೃಷ್ಟಿ ಮಾಡ್ಕೊಂತವೆ, ಅದಕ್ಕೆ ಬೇಕಾದ ನೀರಿನ ಸಲಹೆಯನ್ನು ಅವೇ ಹುಡ್ಕೊಂಡು ಹೋಗ್ತವೆ. ನಾವು ಅವುಗಳೇ ಉಪಕಾರ ಮಾಡಿ ಉಪಚಾರ ಮಾಡಬೇಕು ಅಂತೇನಿಲ್ಲ, ಉಪದ್ರ ಮಾಡದಿದ್ರೆ ಸರಿ. ಎಲ್ಲಾ ಗಿಡಗಳು ಸಮೃದ್ಧವಾಗಿ ಬೆಳೀತವೆ, ಎಲ್ಲಾ ಕಡೆ ಬೆಳೀತವೆ, ಇದು ನಾನು ಕಂಡುಕೊಂಡಿದ್ದು. ನೋಡಿ, 4 ಎಕರೆಯಲ್ಲಿ ಹಾಕಿರುವ ಮಾವಿನ ಮರಗಳಿಂದ ನೀವು ವರಮಾನವನ್ನ ನಿರೀಕ್ಷೆ ಮಾಡಿಕೊಂಡು ಕೂತಿಲ್ಲ, ನಿಮಗೂ ಆಯ್ತು ಪ್ರಾಣಿಗಳಿಗೂ ಆಯ್ತು. ಅಲ್ಲಿ ದನಕರುಗಳು ಮೇಯ್ತವಂತ ಅನ್ಕೊಂಡು ಹೇಳ್ತಾ ಇದ್ರೆ ಯಾರವು? ಅಲ್ಲೊಂದು ಸಣ್ಣ ಒಂದು ವ್ಯಾಪಾರಿ ದೃಷ್ಟಿ ಇದೆ, ನನ್ನ ಅದ್ರ ಪಕ್ಕದಲ್ಲಿ ಗದ್ದೆ ಇದೆ, ಆ ಗದ್ದೆಯನ್ನ ಒಬ್ರು ಗುತ್ತಿಗೆಗೆ ಮಾಡ್ತಾರೆ, ಅವ್ರ ದನಗಳನ್ನ ಅಲ್ಲಿ ಮೇಯಿಸ್ತಾರೆ. ನಾನು ಹಸುಗಳನ್ನ ಸಾಕಿಲ್ಲ. ಅವ್ರು ಬೆಳಿಗ್ಗೆ 12 ಗಂಟೆಗೇನೋ ಬರ್ತಾರೆ, 3 ಗಂಟೆಗೆಲ್ಲ ಹೋಗ್ತಾರೆ. ಬೆಳಿಗ್ಗೆ 1 ಲೀಟರ್ ಹಾಲು, ಸಾಯಂಕಾಲ 1 ಲೀಟರ್ ಹಾಲು ನನಗೆ ಅವ್ರು ಕೊಡ್ತಾರೆ. ಹಂಗಾಗಿ ಅದ್ರದ್ದು ಒಟ್ಟು ಹಣ ನೀವು ಲೆಕ್ಕ ಹಾಕಿದ್ರೆ ಭತ್ತದಲ್ಲಿ ನಿಮಗೆ 3 ಎಕರೆಯಲ್ಲಿ ಎಷ್ಟು ದುಡ್ಡು ಬರ್ತಿತ್ತು ಅಷ್ಟು ಹಣ ನನಗೆ ಅದು ಬರುತ್ತೆ. ಎರಡನೇದು, ಆ ಭೂಮಿಯಲ್ಲಿ ಈಗ ಒಂದು ಸಹಜ ಸ್ಥಿತಿಗೆ ಮರಳಿದೆ, ಯಾವುದು ಗೊಬ್ಬರ ಗಿಬ್ಬರ ಕಾಣದೇನೆ. ಹಂಗಾಗಿ ಅವು ಏನು ಸಗಣಿ ಹಾಕ್ತವೆ, ಗಂಜಲ ಹಾಕ್ತವೆ, ಅದು ಅವಕ್ಕೆ ಆಹಾರದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇದೊಂದು ದೃಷ್ಟಿಯಲ್ಲಿ ನಾನು ಸ್ವಲ್ಪ ವ್ಯಾಪಾರಿ ಬುದ್ಧಿಯನ್ನು ಉಪಯೋಗಿಸಿದ್ದೀನಿ. ಮತ್ತೆ ಆ ದನಗಳು ಮೇಯೋದ್ರಿಂದ ಕಾಡು ಬೆಳೆಯೋದು ಸ್ವಲ್ಪ ಕಡಿಮೆ ಆಗುತ್ತೆ. ತಾವು ಹೇಳ್ತಾ ಇದ್ರಿ ಹಿಂಡು ಹಿಂಡು ಕೋತಿಗಳು ಬಂದ್ರೂ ನಮಗೆ ಹಣ್ಣು ಉಳಿದಿರ್ತವೆ ಅಂತ ಅನ್ಕೊಂಡು. ನಿಸರ್ಗದಲ್ಲಿ ಎಲ್ಲದೂ ಸಂಪೂರ್ಣವಾಗಿ ನಾಶವಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಪ್ರಾಣಿಗಳು ಪಕ್ಷಿಗಳು ಕೀಟಗಳು ಕಬಳಿಸ್ಲಿಕ್ಕೂ ಆಗುದಿಲ್ಲ. ಸಂಪೂರ್ಣ ನಾಶ ಅನ್ನೋದು ನಿಸರ್ಗದಲ್ಲಿ ಇಲ್ಲ, ಏನಂತೀರಿ? ಹೌದು, ಪ್ರಕೃತಿ ಅದು ಅದ್ರ ಪಡೆಗೆ ಅದು ಬ್ಯಾಲೆನ್ಸ್ ಮಾಡ್ಕೊತ ಇರುತ್ತೆ. ಮತ್ತೆ ಹೆಚ್ಚು ಕಷ್ಟ ಆಗೋದು ಮನುಷ್ಯನ ಅಹಂಕಾರದಿಂದ. ನಾವೆಲ್ಲೋ ಪ್ರಕೃತಿಯನ್ನು ಬಹಳ ಅರ್ಥ ಮಾಡ್ಕೊಂಡಿದೀವಿ ಅಂತೀವಿ. ನಾವು ಪ್ರಕೃತಿಯ ಲಕ್ಷ ಅಂಶಗಳಲ್ಲಿ ನಮಗೆ ಒಂದು ಅಂಶವೂ ಗೊತ್ತಿರೋದಿಲ್ಲ. ಆದರೆ ನಮಗೆ ಎಲ್ಲವೂ ಗೊತ್ತಿದೆ ಅನ್ನೋ ಭ್ರಮೆಯಲ್ಲಿ ನಾವಿದ್ದೀವಿ. ಈ ಭ್ರಮೆಗಳೇ ನಮ್ಮ ಬದುಕನ್ನು ಮಾತ್ರ ಹಾಳು ಮಾಡ್ತಾ ಇಲ್ಲ, ಮುಂದಿನ ಭವಿಷ್ಯದ ಪೀಳಿಗೆಯ ಬದುಕನ್ನು ಕೂಡ ಹಾಳು ಮಾಡ್ತಾ ಇದೆ. ನಾವು ಆ ಭ್ರಮೆಗಳಿಂದ ಹೊರಗೆ ಬರಬೇಕಾಗತ್ತೆ. ಪ್ರಕೃತಿಯ ಮುಂದೆ ಯಾರದು ಏನು ಯಾವಾಗಲೂ ಆಟ ನಡೆಯೋದಿಲ್ಲ. ಅದಕ್ಕೆ ಪ್ರಧಾನಮಂತ್ರಿಯೂ ಒಂದೇ, ಕೊನೆಯ ಮನುಷ್ಯ ಭಾರದ್ವಾಜನು ಒಂದೇ, ಅದಕ್ಕೆ ಸೊಳ್ಳೆಯೂ ಒಂದೇ, ಭಾರದ್ವಾಜನು ಒಂದೇ. ಯಾರಿಗೆ ಇಲ್ಲಿ ಬದುಕುವ ಅರ್ಹತೆ ಇಲ್ಲ ಅಂತ ಅದಕ್ಕೆ ಅನಿಸುತ್ತೋ ಅದನ್ನ ನೆಕ್ಸ್ಟ್ ಮಿನಿಟ್ ಅದು ವಾಪಸ್ ಎಳ್ಕೊಂಡು ಬಿಡುತ್ತೆ. ಹಂಗಾಗಿ ನಮ್ಮ ಯಾವುದೇ ಬಗೆಯ ಅಹಂಕಾರಗಳು, ನಾನು ಅನ್ನುವ ಅಹಂಕಾರ ಯಾವುದಕ್ಕೂ ಇಲ್ಲಿ ಅರ್ಥ ಇಲ್ಲ. ನಾವು ಸುಮ್ಮನೆ ಏನೇನೋ ಭ್ರಮಗಳಲ್ಲಿ ಬದುಕ್ತಾ ಇದ್ದೀವಿ. ಅಷ್ಟು ಬೇಗ ಈ ಭ್ರಮಾಲೋಕದಿಂದ ಹೊರಗೆ ಬರ್ತೀವೋ ಅಷ್ಟು ನಮಗೊಳ್ಳೇದೇ ಹೊರತು ಪ್ರಕೃತಿಗೇನು ಒಳ್ಳೇದಲ್ಲ. ಮತ್ತೆ ಎರಡನೇದು, ನಾನು ಪ್ರಕೃತಿಯನ್ನು ಉಳಿಸ್ತಾ ಇದ್ದೀನಿ ಅನ್ನುವ ಭ್ರಮೆ ಯಾರಿಗೂ ಇರಬಾರದು. ನಾನು ಪ್ರಕೃತಿಯನ್ನು ನಾಶ ಮಾಡೋದಿಲ್ಲ ಅನ್ನುವ ಜ್ಞಾನ ಇರಬೇಕೇ ಹೊರತು ನಾನು ಉಳಿಸ್ತೀನಿ ಬೆಳೆಸ್ತೀನಿ ಅಂತ ಯಾರಾದ್ರೂ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಸುಳ್ಳು, ಅದಕ್ಕಿಂತ ದೊಡ್ಡ ಅಹಂಕಾರದ ಮಾತು ಬೇರೆ ಇಲ್ಲ. ನಿಸರ್ಗಕ್ಕೆ ಪೂರಕವಾದ, ಪರಿಸರಕ್ಕೆ ಪ್ರೇರಣೆ ನೀಡುವ ಜೀವನ ಶೈಲಿಯನ್ನ ಆಲೋಚನೆಗಳನ್ನ ಇಟ್ಕೊಂಡು ಹೋದಷ್ಟು ಪರಿಸರದಿಂದನೂ ಪ್ರಕೃತಿಯಿಂದನೂ ನಾವು ಪ್ರಯೋಜನಗಳನ್ನ ಮಾಡಿಕೊಳ್ಬಹುದು. ಗದ್ದೆ ಎಷ್ಟಿದೆ ಮತ್ತೆ ಪರಿಸ್ಥಿತಿ ಏನಿದೆ? 14-15 ಎಕರೆ ಗದ್ದೆ ಇದೆ, ಕೃಷಿ ಆಳುಗಳು ಸಿಗ್ತಾ ಇಲ್ಲ. ಎರಡನೇದು, ನಾವೇ ಕೃಷಿ ಮಾಡ್ತೀವಿ ಅನ್ನೋದು ಅದು ಕೂಡ ಈಗ ಕಾಲದಲ್ಲಿ ತುಂಬಾ ಕಷ್ಟ ಆಗ್ತದೆ. ಹಂಗಾಗಿ ನಾನು 4 ಜನರಿಗೆ ಅದನ್ನ ಗುತ್ತಿಗೆ ಆಧಾರದ ಮೇಲೆ ಕೊಟ್ಟಿದ್ದೀನಿ. ಅದು ಕೂಡ ನಾನು ಕೊಟ್ಟಿದ್ದಲ್ಲ, ಅದು ಕೂಡ ಅಪ್ಪ ಕೊಟ್ಟಿದ್ದು. ಕಳೆದ 30 ವರ್ಷಗಳಿಂದ ನನ್ನ ಅವರ ಸಂಬಂಧ ತುಂಬಾ ಚೆನ್ನಾಗಿದೆ. ಸಣ್ಣ ಮಟ್ಟದ ಗಲಾಟೆಯೂ ಯಾರಿಗೂ ಇಲ್ಲ. ಅವರು ಇದುವರೆಗೆ ನನಗೆ ಒಂದೇ ಒಂದು ಪೈಸೆಗೂ ಅವರು ಮೋಸ ಮಾಡದವರಲ್ಲ. ಭತ್ತ ಎಲ್ಲ ಬಡದಾದ್ಮೇಲೆ ಅವರ ಕೇಳ್ತಾರೆ, ನಿಮ್ ಮನೆಗೆ ತಂದು ಹಾಕ್ಬೇಕಾ ಮಾರುಕಟ್ಟೆಗೆ ತಗೊಂಡೋಗ್ಬೇಕಾ ಅಂತ. ಮಾರುಕಟ್ಟೆಗೆ ತಗೊಂಡೋಗಿ ಅಂದ್ರೆ ತಗೊಂಡೋಗ್ತಾರೆ, ಭತ್ತ ಇಲ್ಲ ತಂದು ಹಾಕಿದ್ರೆ ತಂದು ಹಾಕ್ತಾರೆ. ಏನ್ ಸಮಾಧಾನ ಅಂತಂದ್ರೆ ಅವರು ಬದುಕ್ತಾ ಇದಾರೆ, ಅವ್ರ ಜೊತೆಗೆ ನಾನು ಬದುಕ್ತಾ ಇದ್ದೀನಿ. ಅವರು ಸಣ್ಣ ಪ್ರಮಾಣದಲ್ಲಿ ಕಷ್ಟ ಇರ್ತದೆ, ನನಗೂ ಸಣ್ಣ ಪ್ರಮಾಣದಲ್ಲಿ ಕಷ್ಟ ಇದೆ. ಆದರೆ ಅವರ ಅನ್ನಕ್ಕೂ ಮೋಸ ಇಲ್ಲ, ನನ್ನ ಅನ್ನಕ್ಕೂ ಮೋಸ ಇಲ್ಲ. ಅವ್ರಿಗೂ ಹೆಚ್ಚು ಆಸೆಗಳಿಲ್ಲ, ನನಗೂ ಹೆಚ್ಚು ಆಸೆಗಳಿಲ್ಲ. ಬದುಕು ಸಾಕ್ತಾ ಇದೆ ಸರ್, ಆರಾಮಾಗಿದ್ದೀವಿ. ನೋಡಿ, ಎಷ್ಟೋ ಜನ ಏನೇನೋ ನಿರೀಕ್ಷೆಯಲ್ಲಿ ಈ ಕಡೆ ಅವರು ಮಾಡೋದಿಲ್ಲ, ಮಾಡೋರ್ನು ಬಿಡೋದಿಲ್ಲ. 4-6 ಜನ ಗದ್ದೆಯನ್ನ ಮಾಡಿಕೊಂಡು ಅವರು ಬೆಳೆದ್ಕೊಂಡು ನಿಮಗೂ ಕೊಟ್ಟು ಒಂದ್ ರೀತಿಯಲ್ಲಿ ಭೂಮಿಯನ್ನ ಸದುಪಯೋಗ ಮಾಡಿಕೊಳ್ಳೋದು ಒಳ್ಳೆ ಆಲೋಚನೆ. ಹೇಳಿ, ಒಟ್ಟಾರೆ ಕೃಷಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರೈತರ ಬದುಕಿನ ಕುರಿತಂತೆ ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಯಾವುದೇ ರೈತ ಅವನು 1 ಎಕರೆ ಇರಲಿ 150 ಎಕರೆ ಇರಲಿ ಯಾರು ಉಪವಾಸ ಮಲಗೋದಿಲ್ಲ. ರೈತ ಹೊಟ್ಟೆ ತುಂಬಾ ತಿಂದೇ ಮಲಗ್ತಾನೆ. ಬೇರೆಯವರಿಗೆ ಹೋಲಿಸಿದ್ರೆ ಸ್ವಲ್ಪ ಸುಖವಾಗೇ ಇರ್ತಾನೆ. ಅವನಿಗೆ ತುಂಬಾ ಆಸೆಗಳು ಇರಬಾರದು. ಸರಳವಾಗಿ ಬದುಕ್ತೀನಿ, ಪ್ರಕೃತಿ ಜೊತೆಗೆ ಬದುಕ್ತೀನಿ, ಇದ್ದದರಲ್ಲಿ ತೃಪ್ತನಾಗಿ ಬದುಕ್ತೀನಿ ಎನ್ನುವನಿಗೆ 1 ಎಕರೆ ಜಮೀನು 1-2 ಹಸುಗಳು 1 ಫ್ಯಾಮಿಲಿಯನ್ನ ಹೇಗೂ ಸಾಕ್ತಾವೋ. ನೀವು ತುಂಬಾ ಆಸೆಗಳನ್ನ ಇಟ್ಕೊಂಡು 1,000 ಎಕರೆ ಜಮೀನು ಇದ್ರೂ ಸಾಕಾಗಲ್ಲ. ನಾನು ತುಂಬಾ ಜನರನ್ನ ನೋಡಿದ್ದೀನಿ ಹತ್ತಿರದಿಂದ, 2 ಎಕರೆ 3 ಎಕರೆ ಇರೋರು ತುಂಬಾ ಚೆನ್ನಾಗಿ ಬದುಕು ಕಟ್ಕೊಂಡಿದ್ದಾರೆ, 50 ಎಕರೆ 60 ಎಕರೆ ಇದ್ದವರು ಬದುಕನ್ನು ಹಾಳು ಮಾಡ್ಕೊಂಡಿದ್ದಾರೆ. ಹಾಳು ಮಾಡ್ಕೊಳ್ಳೋದಾಗ್ಲಿ ಸರಿ ಮಾಡ್ಕೊಳ್ಳೋದಾಗ್ಲಿ ಎಲ್ಲ ಅವರವ್ರ ಕೈಯಲ್ಲಿ ಇರುತ್ತೆ, ಪ್ರಕೃತಿಗೂ ಅದಕ್ಕೂ ಸಂಬಂಧ ಇಲ್ಲ. ಕೃಷಿ ನಷ್ಟ ಅಂತ ಹೇಳ್ತಾರೆ, ಯಾರಿಗೂ ಇದುವರೆಗೆ ನಷ್ಟ ಆಗಿಲ್ಲ. ಅವರ ಬೇರೆ ಬೇರೆ ಚಟುವಟಿಕೆಗಳ ಕಾರಣದಿಂದ, ಬೇರೆ ಬೇರೆ ಚಟಗಳ ಕಾರಣದಿಂದ ಅವರ ಬದುಕು ಹಾಳಾಗಿರುತ್ತೆ ಹೊರತು ಕೃಷಿಯೇ ನಷ್ಟವಾಗಿ ಬದುಕು ಹಾಳಾಗಿದ್ದು ತುಂಬಾ ಕಡಿಮೆ, 1000ಕ್ಕೆ 1 ಆಗಬಹುದು ಸರ್. ಇದು ನಾನು ಕಂಡುಕೊಂಡಿದ್ದು. ಅದನ್ನೇ ಹೇಳ್ತಾರೆ, ಸದಾ ಚೈತನ್ಯದಾಯಕವಾದ ಕ್ಷೇತ್ರ ಅಂದ್ರೆ ಕೃಷಿ. ಯಾವಾಗ್ಲೂ ನಮಗೆ ಏನೆಲ್ಲ ಕೊಡ್ತಾ ಹೋಗ್ತದೆ, ಆದ್ರೆ ನಾವು ಅತಿಯಾಗಿ ಅದರಿಂದ ನಿರೀಕ್ಷೆ ಮಾಡದೇ ಇದ್ರೆ ನಮ್ಮಂತ ಸುಖಿ ಪುರುಷರು ಯಾರು ಇಲ್ಲ ಅಂತ ಅನ್ಕೊಂಡು ಕೆಲವೊಬ್ರು ಬಹಳ ಚೆನ್ನಾಗಿ ಮಾತಾಡೋದಿದೆ. ಭತ್ತವನ್ನ ಬೆಳಿತಾರಲ್ಲ, ಯಾವ ತಳಿಯನ್ನ ಸಾಗುವಳಿ ಮಾಡ್ತಾರೆ, ನೀವು ಮನೆಗೆ ಯಾವ್ದನ್ನ ಬಳಕೆ ಮಾಡ್ಕೊಳ್ತೀರಿ, ಮತ್ತೆ ಉಳಿದದ್ದನ್ನ ಹೇಗೆ ಮಾರಾಟದ ವ್ಯವಸ್ಥೆ ಮಾಡ್ಕೊಳ್ತೀರಿ, ನಿಮಗೆ ಬಂದಿದ್ದು ಮತ್ತೆ ಅವರು ಹೆಚ್ಚು ಬೆಳೆಯದಲ್ಲಿ ರಾಜಮುಡಿ ಅಂತ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದು ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಭತ್ತನ ನಾವು ಇಟ್ಕೊಳ್ತೀವಿ, ಉಳಿದದನ್ನ ಒಂದೊಂದ್ ಸಲ ಅವರೇ ಮಾರ್ತಾರೆ, ಇಲ್ಲ ನಾವೇ ಮಾರ್ತೀವಿ. ಕೆಲವು ಸಲ ಒಳ್ಳೆ ರೇಟ್ ಸಿಗಲಿ ಅಂತ ಕಾಯೋದು ಉಂಟು. ಈಗ ಸರ್ಕಾರದ ಒಂದು ವ್ಯವಸ್ಥೆ ಇದೆ, ಸಾರ್ವಜನಿಕ ಗೋದಾಮ ಏನೋ ಒಂದು ಕರೀತಾರೆ, ನನಗೆ ಅದ್ರದ್ದು ಫುಲ್ ಡೀಟೇಲ್ಸ್ ಗೊತ್ತಿಲ್ಲ. ಅಲ್ಲಿ ತೊಗೊಂಡು ನಮ್ಮ ಭತ್ತನ ಇಟ್ಟರೆ ಒಂದು ಸರಿಯಾದ ಬೆಲೆ ಬರೋ ತನಕ ಕಾಯ್ಕೊಂಡಿದ್ದು ಆಮೇಲೆ ಮಾರಬಹುದು. ಕೆಲವು ಸಲ ಸಣ್ಣ ಪುಟ್ಟ ಸಾಲಗಳಿದ್ದಾಗ ಬೇಗ ಮಾರ್ಕೊಂತಾರೆ, ನಾನು ಮಾರಿದೀನಿ ಇಲ್ಲ ಅಂತಲ್ಲ. ಈಗೆಲ್ಲ ಅದನ್ನ ನಮಗೆ ಕಾಯುವ ಶಕ್ತಿ ಇದೆ, ಅದನ್ನ ತೊಗೊಂಡೋಗಿ ಗೋದಾಮಲ್ಲಿ ಹಾಕ್ತೀವಿ, ನಮಗೆ ಒಳ್ಳೆ ರೇಟ್ ಬರೋ ತನಕ ಕಾಯ್ತೀವಿ, ಆಮೇಲೆ ಅದನ್ನ ನಾವು ಮಾರ್ತೀವಿ. ಹಂಗಾಗಿ ಸರ್ಕಾರ ಕೂಡ ತುಂಬಾ ಅಲ್ದಿದ್ರು ರೈತರ ನೆರವಾಗಿ ನಿಂತಿದೆ. ನಾವು ಸುಮ್ಮನೆ ಸರ್ಕಾರನ ಆವಾಗ ಆವಾಗ ಟೀಕೆ ಮಾಡೋದ್ರಲ್ಲಿ ಅರ್ಥನೂ ಇಲ್ಲ. ನಾವು ಮಾಡುವ ಬಹುತೇಕ ತಪ್ಪುಗಳಿಗೆ ನಾವು ಸರ್ಕಾರನ ಹೊಣೆಗಾರನ ಮಾಡ್ತಾ ಇರ್ತೀವಿ. ನಮ್ಮ ಜವಾಬ್ದಾರಿಯೇ ನಮಗೆ ಕಡಿಮೆ ಇರುತ್ತೆ, ನಮ್ಮ ಜವಾಬ್ದಾರಿಯನ್ನು ನಾವೇ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದಿಲ್ಲ. ಎಲ್ಲದಕ್ಕೂ ಸರ್ಕಾರದ ಕಡೆಗೆ ಬೆಟ್ಟು ಮಾಡಿ ತೋರಿಸೋದು ಈಗ ಎಲ್ಲರದ್ದು ಹವ್ಯಾಸ ಆಗ್ಬಿಟ್ಟಿದೆ, ಅದು ಕೂಡ ತಪ್ಪಾಗುತ್ತೆ. ಸರ್ಕಾರ ಎಲ್ಲಾ ಹಂತಗಳಲ್ಲೂ ರೈತನ ನೆರವಿಗೆ ನಿಲ್ತದೆ, ನಿಮಗೆ ಅದು ಟ್ರ್ಯಾಕ್ಟರಿಂದ ಹಿಡಿದು ಗುದ್ಲಿಯಿಂದ ಹಿಡಿದು ಗೊಬ್ಬರದಿಂದ ಹಿಡಿದು ಎಲ್ಲದಕ್ಕೂ ಸರ್ಕಾರ ಸಹಾಯ ನೀಡ್ತಾ ಇದೆ. ಆದ್ರೆ ನಾವು ಅದರ ದುರುಪಯೋಗ ಮಾಡ್ಕೊಂತ ಇದೀವಿ. ನಮಗಿರುವ ರಾಜಕೀಯ ಅಧಿಕಾರದಿಂದಲೋ ಅಥವಾ ನಮಗಿರುವ ಇನ್ಫ್ಲುಯೆನ್ಸ್ ಇಂದಲೋ ನಮಗಿರುವ ಅಧಿಕಾರಿಗಳ ಭಯದಿಂದನೋ ಯಾರಿಗೋ ಸಿಗಬೇಕಾಗಿದ್ದಂತಹ ಸವಲತ್ತುಗಳು ಇನ್ಯಾರಿಗೋ ಸಿಗ್ತಾ ಇದ್ದಾವೆ. ಎಲ್ಲರೂ ಅದನ್ನು ಸರಿಯಾಗಿ ಸದುಪಯೋಗ ಪಡಿಸಿಕೊಂಡ್ರೆ ಸರ್ಕಾರ ಯಾವತ್ತೂ ರೈತನ ಹಿಂದೆ ಇದೆ. ಅದು ನಾನು ಇಷ್ಟು ದಿವಸದಲ್ಲಿ ಕಂಡುಕೊಂಡ ಸತ್ಯ. ನಿಮಗೆ ಏನ್ ಸಿಕ್ಕಿಲ್ಲ, ಎಲ್ಲವೂ ಸಿಕ್ಕಿದೆ ಸರ್ಕಾರದ ಕಡೆಯಿಂದ ಸಬ್ಸಿಡಿ ರೇಟ್ ಅಲ್ಲಿ. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ದೇನೆ ನಾವು ಪುನಃ ಸರ್ಕಾರನೇ ಬ್ಲೇಮ್ ಮಾಡ್ತೀವಿ. ಅದ್ ಯಾಕೆ ಹಂಗಾಗುತ್ತೆ ಮನುಷ್ಯನ ಬುದ್ಧಿ ಅಂತ ಗೊತ್ತಿಲ್ಲ. ಯಾರಿಗೋ ಸಿಗಬೇಕಾಗಿದ್ದು ಗುದ್ದಿಲಿ ಇನ್ಯಾರಿಗೋ ಹೋಗುತ್ತೆ, ಯಾರಿಗೋ ಸಿಗಬೇಕಾದ ಟ್ರ್ಯಾಕ್ಟರ್ನ ಇನ್ಯಾರೋ ತಗೊಂಡು ಹೋಗ್ತಾರೆ. ನಾವು ಸರಿಯಾಗಿ ಕಣ್ಬಿಟ್ಟು ನೋಡಿದ್ರೆ ಸರ್ಕಾರ ನಮ್ ಜೊತೆಗಿದೆ, ನಮ್ಮ ಮನೆ ಬಾಗಿಲಲ್ಲಿದೆ. ಪ್ರಶ್ನೆ ಏನು ಅಂತಂದ್ರೆ ನಾವು ಸರಿಯಾಗಿ ಕಣ್ಬಿಡೋದಷ್ಟೇ ಪ್ರಶ್ನೆ, ತಪ್ಪು ನಮ್ಮಲ್ಲೇ ಇದೆ. ಮತ್ತೆ ರೈತನಿಗೆ ವಿದ್ಯಾಭ್ಯಾಸ ಇಲ್ಲ, ಅರ್ಥ ಆಗೋದಿಲ್ಲ, ಎಲ್ಲ ಅರ್ಥ ಆಗತ್ತೆ, ಎಲ್ಲ ಗೊತ್ತಿದೆ. ಕೆಲವು ಸಲ ಜಾಣಗಿ ಉಡು ಜಾಣ ಕುರುಡು ಅಂತ ಆ ಅವತಾರ ತಳ್ಳಿಬಿಡ್ತಾನೆ, ಅದು ಸಮಸ್ಯೆ ಆಗೋದು. ಬೇಕು ಬೇಕು ಅನ್ನುವ ಬಯಕೆ ಹೆಚ್ಚಾದಷ್ಟು ಏನು ಕೊಟ್ಟರು ಸರ್ಕಾರದಿಂದ ಸಾಲದಾಗ್ತದೆ, ಮತ್ತೆ ಕೊಡೋದು ಯಾವ್ದಕ್ಕೂ ಸಾಲದನ್ನೋ ಒಂದು ಆಲೋಚನೆಯಲ್ಲಿ ಏನೇನೋ ಮಾತಾಡೋದಿದೆ. ಅಡಿಕೆ ತೋಟ ಹೇಗಿದೆ, ಎಷ್ಟು ಅಂತರದಲ್ಲಿ ನಿಮ್ಮ ತಂದೆಯವರು ನಾಟಿ ಮಾಡಿದ್ದು, ಮತ್ತೆ ಯಾವ ಅಂತರದಲ್ಲಿ ಇಟ್ಟರೆ ಸೂಕ್ತ ಆಗ್ತದೆ ಅಂತ ನೀವು ಗಮನಿಸಿದ್ರಿ? 10 ಅಡಿ ಟ್ರ್ಯಾಕ್ಟರ್ ಓಡಾಡೋದಕ್ಕೆ ಸಲ್ಲಿಸಾಗಬೇಕು ಅಂತ, ಈ ಕಡೆ ಆ ಕಡೆ ಉಳ್ಳೋದಕ್ಕೆ ಆ ಕಡೆ ಈ ಕಡೆ ಉಳ್ಳೋದಕ್ಕೆ ಆ ಅಂತರದಲ್ಲಿ ಅಪ್ಪ ಹಾಕ್ಸಿದ್ದಾರೆ. ನಮ್ದೆಲ್ಲ ಶಿವಮೊಗ್ಗ ಕಡೆದು ತಳಿ, ತೀರ್ಥಹಳ್ಳಿ ತಳಿ ಅಂತ. ಅದು ಸ್ವಲ್ಪ ಬಾಕಿ ತಳಿಗಳಿಗೆ ವರ್ಷದಲ್ಲಿ ಬರೋದು ನಿಧಾನ, ಬಟ್ ಒಳ್ಳೆ ತಳಿ. ಅಲ್ಲಿಗೂ ಅಷ್ಟೇ, ನಾವು ಗೊಬ್ಬರ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಹಾಕ್ತೀವಿ. ಹಂಗಾಗಿ ಬಾಕಿಯವ್ರಿಗೆ ಹೋಲಿಸಿದ್ರೆ ನಂದ್ರಲ್ಲಿ ಸ್ವಲ್ಪ ಉತ್ಪನ್ನ ಕಡಿಮೆ, ಬಾಕಿಯವರ ಶ್ರಮಕ್ಕೆ ಹೋಲಿಸಿದ್ರೆ ನನಗೆ ಏನೇನು ಶ್ರಮನೇ ಇಲ್ಲ. ಈ ಪುಕೋಕನ ಜೀರೋ ಕಲ್ಟಿವೇಶನ್ ಅನ್ನೋದ್ರಲ್ಲಿ ನನಗೆ ಸ್ವಲ್ಪ ಹೆಚ್ಚು ಆಸಕ್ತಿ ಇತ್ತು. ಅದನ್ನ ನಾನು ಸ್ವಲ್ಪ ಮಟ್ಟಿಗೆ ಪ್ರಯೋಗ ಮಾಡಿ ನೋಡದೆ ಕೂಡ, ಕೆಲವು ಸಲ ಅತಿಯಾದ ಪ್ರಯೋಗ ನಮ್ಮ ಮೇಲೆ ಮರುಪ್ರಯೋಗ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಅದು ಮತ್ತು ಈ ಸಹಜ ಕೃಷಿಗೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ನಡೀತಾ ಇದ್ದೀನಿ. ತೀರ ಅನಿವಾರ್ಯ ಅಂತ ಆದಾಗೂ ನಾನು ಗೊಬ್ಬರ ಹಾಕಿದ್ದು ತುಂಬಾ ಕಡಿಮೆ, ಅದ್ರ ಬದಲು ನಾನು ಸೊಪ್ಪುಗಳನ್ನ ಕಡಿದು ಹಾಕ್ಸೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹತ್ರ ಗ್ಲಿಸಿರೇಡಿಯಾ ಅಂತ ಏನು ಕರಿತೀರಿ ಗೊಬ್ಬರದ ಗಿಡಗಳು ಬೇಲಿಸುತ್ತಾ ಇದ್ದಾವೆ, ಅದನ್ನೆಲ್ಲ ತರಿಸೋದು ಕಡಿಯೋದು ಅದಕ್ಕೆ ಹಾಕೋದು. ಮತ್ತೆ ಅಡಿಕೆ ಎಲೆಗಳನ್ನ ನಾವು ಮಾರೋದಿಲ್ಲ, ಅದು ಅಲ್ಲೇ ಕೊಳೆಯಕ್ ಬಿಡ್ತೀವಿ. ಸಹಜ ಸ್ಥಿತಿಗೆ ಅದನ್ನ ಬಿಟ್ಬಿಟ್ಟಿದೀವಿ. ಎರೆಹುಳುಗಳು ಬೇಕಾದಷ್ಟು ಸಿಗ್ತವೆ. ತುಂಬಾ ಬೇಸಿಗೆಯಲ್ಲಿ ಒಂದೊಂದ್ಸಲ ನೀರಿಗೆ ಕೊರತೆ ಆಗುತ್ತೆ ಅನ್ನೋದು ಬಿಟ್ರೆ ನನ್ನ 24 ಎಕರೆ ಜಮೀನಲ್ಲಿ ಎಲ್ಲೂ ಬೋರ್ವೆಲ್ ಇಲ್ಲ. ನಿಸರ್ಗದೊಂದಿಗೆ ಬದುಕುವ ಒಳ್ಳೆ ಮಾರ್ಗ ಇದು. ಅತಿಯಾದ ಆಸೆಗಳನ್ನು ಇಟ್ಕೊಂಡು ಬದುಕೋರು ಹಳ್ಳಿಗಳಲ್ಲಿ ಅಥವಾ ಕೃಷಿಯಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಎಷ್ಟೋ ಜನ ಪೇಟೆ ಸೇರ್ಕೊಳ್ತಾರೆ, ಅಲ್ಲೂ ಅಸಮಾಧಾನದಿಂದ ಜೀವನ ಮಾಡೋದಿದೆ. ಕೃಷಿ ಅಂದ್ರೆ ಒಂದು ರೀತಿಯಲ್ಲಿ ತ್ಯಾಗ, ಇನ್ನೊಂದು ರೀತಿಯಲ್ಲಿ ತೃಪ್ತಿದಾಯಕವಾದ ಕ್ಷೇತ್ರ. ಅದಕ್ಕೆ ಹೇಳೋದು, ಕೃಷಿ ವಿಜ್ಞಾನ ಎಲ್ಲಾ ವಿಜ್ಞಾನಗಳ ತಾಯಿ ಅಂತ ಅನ್ಕೊಂಡು, ತಾವು ಒಲ್ಲದ ಮನಸ್ಸಿನಿಂದ ಬಂದು ತಮ್ಮ ತಂದೆಯವರು ಮಾಡಿದ ಜಮೀನನ್ನ ನೋಡ್ಕೊಂಡು ಹೋಗ್ತದ್ರಿ. ಈಗ ನಿಮ್ಮ ಜಮೀನು ಎಷ್ಟು ಏನು ಎಂತಂತ ಬಹಳ ಚೆನ್ನಾಗಿ ಅರಿವಾಗಿದೆ. ಬಾಲ್ಯದಲ್ಲೇ ಇದನ್ನೆಲ್ಲ ತಿಳ್ಕೊಂಡಿದ್ರೆ ಇನ್ನಷ್ಟು ತೃಪ್ತಿ ಪಡಿಬಹುದಾಗಿತ್ತು, ಅಥವಾ ಏನೆಲ್ಲ ಅನುಭವ ಆಗ್ತಿತ್ತೇನೋ ಅನ್ನೋ ರೀತಿಯಲ್ಲಿ ನಿಮಗೆ ಭಾಸವಾಗಬಹುದು. ಕೆಲವು ಸಲ ಅನ್ಸುತ್ತೆ, ಕೆಲವು ಸಲ ಇಲ್ಲ ಸರ್. ಯಾಕಂದ್ರೆ ನಾನು ಕೃಷಿಯಲ್ಲೇ ತೊಡ್ಕೊಂಡು ನಾನು ತುಂಬಾ ಪ್ರಾಮಾಣಿಕವಾಗಿ ಉತ್ತರ ಹೇಳಕ್ ಇಷ್ಟಪಡ್ತೀನಿ. ತೊಳ್ಕೊಂಡು ಇಲ್ಲೇ ಆಗ್ಬಿಟ್ಟಿದ್ರೆ ನನಗೆ ಈ ಲೋಕಜ್ಞಾನ ಸಿಗ್ತಾ ಇತ್ತಿಲ್ಲ. ಪತ್ರಿಕೋದ್ಯಮ ನನಗೆ ತುಂಬಾ ಕಲಿಸಿದೆ. ಕೃಷಿ ಕ್ಷೇತ್ರದಲ್ಲಿ ನಾನು ಇದ್ದಾಗ ಏನೇನು ಕಲಿಯಬಹುದಿತ್ತು ಅದರ 50% ಹೆಚ್ಚು ನನಗೆ ಕಲಿಸಿದೆ. ಹಾಗೆ ನನ್ನ ಸಾಹಿತ್ಯ ಕೂಡ ನಾನೊಂದು 13-14 ಪುಸ್ತಕ ಬರೆದಿದ್ದೀನಿ. ಇದೇ ಬೇರೆ ಪ್ರಪಂಚ, ಪತ್ರಿಕೋದ್ಯಮವೇ ಬೇರೆ ಪ್ರಪಂಚ, ಕೃಷಿಯೇ ಬೇರೆ ಪ್ರಪಂಚ. ಹಂಗಾಗಿ ನನಗೀಗ ಮೂರು ಪ್ರಪಂಚದ ಅರಿವಿದೆ. ನಾನೀಗ ಮೂರು ಬಗ್ಗೆಯೂ ಒಂಚೂರು ಅಧಿಕೃತವಾಗಿ ಮಾತಾಡಬಲ್ಲೆ ಅನ್ನುವ ಒಂದು ಸಣ್ಣ ಮಟ್ಟದ ಅಹಂಕಾರ ಕೂಡ ನಂಗಿದೆ, ಇಲ್ಲ ಅಂತಲ್ಲ, ನಾನು ಒಪ್ಪಿಕೊಂತೀನಿ. ಆದರೆ ಬಾಲ್ಯದಿಂದಲೂ ಕೃಷಿಕ ಆಗಿದ್ದರೆ ನಾನು ಎಲ್ಲೋ ಒಂದ್ ಕಡೆ ನನ್ನ ಸಾಮ್ರಾಜ್ಯ ಅಥವಾ ನನ್ನ ಕೋಟೆ ತುಂಬಾ ಚಿಕ್ಕದಾಗ್ತಿತ್ತು ಅನ್ನಿಸ್ತು. ಈಗ ಏನಾಗಿದೆ, ಪ್ರಕೃತಿ ಏನ್ ಕೊಟ್ಟಿದೆ ನನಗೆ, ಅಥವಾ ನೀವು ದೇವರು ಅಂತ ಕರಿತೀರಿ, ದೇವರು ನನಗೆ ಏನೇನು ಅನುಭವಗಳನ್ನು ಕೊಟ್ಟಿದ್ದಾನೆ, ನಾನು ಎಲ್ಲವನ್ನ ತುಂಬು ಹೃದಯದಿಂದ ಎಂಜಾಯ್ ಮಾಡಿದ್ದೀನಿ. ತೀರಾ ಪಕ್ಕದಲ್ಲಿ ಗುಂಡು ಹಾರಿಸಿಕೊಂಡ ಸತ್ತವನನ್ನು ನೋಡಿ ವರದಿ ಮಾಡಿದ್ದು ಇದೆ. ಪತ್ರಿಕೋದ್ಯಮದಲ್ಲಿದ್ದಾಗ ಕೆಲವು ಅತಿ ವಿಚಿತ್ರಗಳನ್ನ ಅಲ್ಲಿ ನೋಡಿದ್ದೀನಿ. ಸಾಹಿತ್ಯ ಕ್ಷೇತ್ರ ನನಗೆ ತುಂಬಾ ಖುಷಿ ಕೊಟ್ಟಿದೆ, ಮನಸ್ಸಿಗೆ ನೆಮ್ಮದಿ ಕೊಡುತ್ತದೆ, ಒಂದಷ್ಟು ಹೆಸರನ್ನು ತಂದು ಕೊಟ್ಟಿದೆ. ಭೂಮಿ ಇದೆ, ಅನ್ನ ಕೊಡುತ್ತೆ, ಅವೆರಡು ನನಗೆ ಅನ್ನ ಏನು ಕೊಡ್ಲಿಲ್ಲ. ಪತ್ರಿಕೋದ್ಯಮ ಆಗಲಿ ಸಾಹಿತ್ಯ ಕ್ಷೇತ್ರ ಆಗಲಿ ನಂದು ಅನ್ನ ಅಲ್ಲ, ಅದು ನನ್ನ ಅನ್ನ ಇರೋದು ಇಲ್ಲಿ ಭೂಮಿಯಲ್ಲಿ, ನಾನು ಆರಾಮಾಗಿದ್ದೀನಿ. ಎಷ್ಟು ವರ್ಷಗಳ ಬಳಿಕ ನೀವು ಭೂಮಿ ಪುತ್ರರಾಗಿ ಬಂದ್ರಿ? ಆಯ್ತು, 20-25 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಭೂಮಿ ಪುತ್ರ ಅಂತ ನಾನು ಈಗಲೂ ಕರ್ಕೊಳ್ಳೋಕ್ತಾ ಇರಲ್ಲ, ಯಾಕಂತಂದ್ರೆ ಅದನ್ನ ನಾನು ರೈತ ಅಂತ ಹೇಳೋದಕ್ಕೆ ಅವನಿಗೊಂದು ಅಧಿಕಾರ ಇರುತ್ತೆ ಸರ್, ಅದು ಅವನೇ ಹೇಳಬೇಕು. ನಾವು ರೈತರಂತೆ ಇರುವವರು ಅನ್ನೋದು ಹೆಚ್ಚು ಸೂಕ್ತ. ನಿಜವಾದ ರೈತ ಇದಾನಲ್ಲ, ಭೂಮಿ ತಾಯಿನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಕಾಲಿಗೆ ಚಪ್ಪಲಿ ಹಾಕೊಳ್ಳದೆ ಜಮೀನಿಗೆ ಇಳಿತಾನಲ್ಲ, ಅವನು ನಿಜವಾದ ರೈತ. ನಾವು ಯಾರೇ ಬರ ಕಲಿತವರು, ನಮಗೆ ಎಲ್ಲ ಗೊತ್ತಿದೆ ಅಂತ ಅಹಂಕಾರದವರು, ನಮ್ಮನ್ನ ರೈತರು ಅಂತ ಯಾರಾದ್ರೂ ಕರೆದ್ರೆ ನಾವು ಎದುರುಗಡೆ ಹೂ ಅಂತೀವಿ, ಒಳಗಿಂದ ಒಳಗೆ ಸಣ್ಣ ಪ್ರಮಾಣದ ನಾಚಿಕೆನೂ ಆಗುತ್ತೆ. ನಿಜವಾದ ಮಣ್ಣಿನ ಮಕ್ಕಳು ತುಂಬಾ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ನಾನು ಜಮೀನು ಇರುವವನು, ಮಣ್ಣಿನ ಮಗನಂತೆ ಕಾಣಿಸುವವನು ಅಂತ ಹೇಳೋದು ಹೆಚ್ಚು ಸೂಕ್ತವೇನೋ ಅಂತ ನಂಗೆ ಅನ್ಸೋದು. ಒಂದ್ ರೀತಿಯಲ್ಲಿ ನಿಮ್ಮ ಮಾತನ್ನ ಒಪ್ಪಬಹುದಾದ್ರೂ ಎಷ್ಟೋ ಕಡೆಗೆ ನಾವು ನೋಡ್ತೀವಿ 10-20 ಎಕರೆ ಜಮೀನನ್ನ ತೋಟವನ್ನ ಹಾಳು ಬಿಟ್ಟಿರೋದಿದೆ, ಇಲ್ಲ ವಿಪರೀತವಾಗಿ ಪರಿಶ್ರಮ ಪಟ್ಟು ಏನೆಲ್ಲ ತ್ಯಾಗ ಮಾಡಿಕೊಂಡು ಉದ್ದಾರ ಆಗ್ದಲನೆ ಸಂಕಷ್ಟದಲ್ಲಿ ಜನ ಜೀವನ ಮಾಡೋದಿದೆ. ಆದ್ರೆ ನೀವು ಆ ಕಡೆ ಇಲ್ಲ ಈ ಕಡೆ ಇಲ್ಲ ಅನ್ನೋ ರೀತಿಯಲ್ಲಿ ಒಂಥರ ಖುಷಿಯಾಗಿದ್ದೀರಿ, ನೆಮ್ಮದಿಯಾಗಿದ್ದೀರಿ? ತುಂಬಾ ಖುಷಿಯಲ್ಲಿದ್ದೀನಿ. ರಾತ್ರಿ 9:30-9:30 ಮಲಗ್ತೀನಿ, 10 ಗಂಟೆಗೆ ಬರಬಾರದ ನಿದ್ದೆ ಬರುತ್ತೆ. ಯಾವುದೇ ಚಿಂತೆಗಳಿಲ್ಲ, ಯಾವುದೇ ವ್ಯಥೆಗಳಿಲ್ಲ, ಯಾರ ಮೇಲೆ ದ್ವೇಷನೂ ಇಲ್ಲ, ಯಾರ ಮೇಲೆ ಪ್ರೀತಿನೂ ಇಲ್ಲ, ಯಾರ ಮೇಲೆ ಕಾಂಪಿಟೇಷನೂ ಇಲ್ಲ, ಯಾರ ಬಗ್ಗೆ ಹೊಟ್ಟೆ ಕಿಚ್ಚು ಇಲ್ಲ. ಹಂಗಾಗಿ ನಾನು ಒಂದು ತರಕ್ಕೆ ಸಂತೃಪ್ತ ಮನುಷ್ಯ. ಜೀವನದಲ್ಲಿ ಅದೇ ಬೇಕಾಗಿರೋದು, ನೆಮ್ಮದಿ ಸಂತೋಷ ಇದೆಯಲ್ಲ, ಅದು ಎಲ್ಲೂ ಸಿಗುದಿಲ್ಲ. ಎಷ್ಟೋ ಸಾರಿ ಹೇಳ್ತಾರಲ್ಲ, ದೇವಸ್ಥಾನದಲ್ಲೂ ಸಿಗಲ್ಲ, ನ್ಯಾಯಾಲಯದಲ್ಲೂ ಕೆಲವೊಂದ್ ಸಾರಿ ಸಿಗಲಾರದೇನೋ, ಅಥವಾ ಇನ್ನೆಲ್ಲೋ ಹೋದ್ರೂ ಸಿಗಲಾರದೇನೋ ಅಂತ ಅನ್ಕೊಂಡು, ಶಾಂತಿ, ಸಮಾಧಾನ, ನೆಮ್ಮದಿ, ಸಂತೋಷ ಇವೆಲ್ಲ ಎಷ್ಟೋ ಸಾರಿ ನಮ್ಮ ಕಸಬುಗಳಲ್ಲೇ ಸಿಗ್ತದೆ. ಎಲ್ಲೆಲ್ಲೋ ಹುಡುಕೊಂಡು ಹೋದರೆ ಸಿಗ್ಲಿಕ್ಕಿಲ್ಲ ಅಂತ ಅನ್ಕೊಂಡು ಅನುಭವಸ್ತರು ಅಥವಾ ನಮ್ಮ ಸಿನಿಮಾಗಳಲ್ಲಿ ಇನ್ನು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಕಾಣೋದಿದೆ. ಹಾಗಾಗಿ ಒಟ್ಟಾರೆ ಅದೆಷ್ಟು ಸಿಗ್ತದೆ ದುಡ್ಡು ಅಥವಾ ಏನು ಫಲ ಸಿಗ್ತಾ ಇದೆ ಅನ್ನೋದಕ್ಕಿಂತ ಇರೋದ್ರಲ್ಲೇ ನಾವು ನೆಮ್ಮದಿಯಾಗಿ ಜೀವನ ಮಾಡೋದು, ಸಂತೋಷವಾಗಿರೋದು, ಸುಖ ಕಾಣೋದಿದೆಯಲ್ಲ, ಅದು ಬಹಳ ದೊಡ್ಡದು. ನಿಮ್ ಜೊತೆಗೆ ಇಷ್ಟು ಹೊತ್ತು ಮಾತನಾಡೋದಕ್ಕೆ ಖುಷಿ ಆಯ್ತು, ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ, ನನಗೂ ತುಂಬಾ ಖುಷಿ ಆಯ್ತು. ಶ್ರೋತೃಗಳೇ, ಕುಶಾಲನಗರ ಹತ್ತಿರ ಇರುವ ಕಣಿವೆಯ KA ಭಾರದ್ವಾಜ್ ಅವರ ಜೊತೆಗೆ ನಾವು ಮಾತನಾಡಿದ ಸಂಗತಿಗಳನ್ನ ಆಲಿಸಿಕೊಂಡ್ರಿ. ಸಾಹಿತಿಗಳಾಗಿ ಪತ್ರಕರ್ತರಾಗಿ ಭಾರದ್ವಾಜ್ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ, ಅದನ್ನ ಕಡಿಮೆ ಮಾಡಿಕೊಳ್ತಾ ಈಗ ಕೃಷಿಯಲ್ಲಿ ಸಾಧಾರಣವಾಗಿ ತೊಡಸ್ಕೊಂಡಿದ್ದೀನಿ ಅಂತ ಹೇಳಿದ್ರು, ತಂದೆ ಮಾಡಿದ ಜಮೀನನ್ನ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದಾರೆ. ಅದರಲ್ಲೇ ವಿಭಿನ್ನತೆಯನ್ನ, ವಿಶೇಷತೆಯನ್ನು ಕಾಣ್ತಾ ಇದಾರೆ. ಕೃಷಿಯಲ್ಲಿ ನಾವು ಎಷ್ಟು ಹುಡುಕಾಡಿದ್ರು ಎಷ್ಟು ಮಾಡಿದ್ರು ಸಾಲದೆ, ಬಹಳ ದೊಡ್ಡ ಕ್ಷೇತ್ರ, ಅದಕ್ಕೆ ಹೇಳೋದು ಆರಂಭ ಅಂತ ಹೇಳೋದು. ಎಷ್ಟು ಕೆಲಸಗಳನ್ನ ಮಾಡಿದ್ರು ಸಾಲದೆ. ಈ ಹಿನ್ನೆಲೆಯಲ್ಲಿ ಭಾರದ್ವಾಜ್ ಅವರು ಹೇಳಿದ, ಪ್ರಸ್ತಾಪಿಸಿದ ಕೆಲವು ಸಂಗತಿಗಳು ನಿಮಗೂ ಇಷ್ಟವಾಗಿರಬಹುದು. ಶ್ರೋತೃಗಳೇ ಗಮನಿಸಿಕೊಳ್ಳಿ, ಆಸಕ್ತರು ಮಾತನಾಡಬಹುದು. ಭಾರದ್ವಾಜ್ ಅವರ ಸಂಖ್ಯೆ 9448-4-8573 9448-4-8573. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಭಾರತ ಸರ್ಕಾರದ ಪ್ರತಿಯೊಂದು ಪ್ರಯಾಸ ರೈತರಿಗೆ ನೀಡುತ್ತಲಿದೆ ಒಂದು ಹೊಸ ವಿಶ್ವಾಸ. ದೇಶದ ರೈತರ ಅಭಿವೃದ್ಧಿ ಮತ್ತು ಅವರನ್ನು ಸ್ವಾವಲಂಬಿ ಮಾಡಲು ಭಾರತ ಸರ್ಕಾರ ಸಮರ್ಪಿತವಾಗಿದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಮಾಡಲಾದ ನಿರಂತರ ಪ್ರಯತ್ನದ ಫಲವಾಗಿ ದೇಶವು ಆಹಾರ ಧಾನ್ಯ ಮತ್ತು ತೋಟಗಾರಿಕೆ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿದೆ ಮತ್ತು ದೇಶದಲ್ಲಿ ದ್ವಿದಳ ಧಾನ್ಯದ ಉತ್ಪಾದನೆಯೂ ಹೆಚ್ಚಾಗಿದೆ. ಇದೇ ರೀತಿ ಭಾರತ ಸರ್ಕಾರ ಖಾದ್ಯ ತೈಲದ ಉತ್ಪಾದನೆಯನ್ನು ಹೆಚ್ಚಿಸಲು ಅನೇಕ ಪ್ರಯತ್ನಗಳನ್ನು ಮಾಡಿದೆ.

ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಕಾಟ್ ಸೋಫಾ ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಹದೇವಪೇಟೆ ಮಡಿಕೇರಿ. ಕಾಲ್ 0827 2 3018. ಜಂಪೆನ ವಿವರ. ಏಡ್ಸ್ ಹೆಚ್ಐವಿ ಬಗ್ಗೆ ಪ್ರತಿ ವಯಸ್ಕರಲ್ಲಿ ಜಾಗೃತಿ ಇರಕುತೇಳಿ ಜಿಲ್ಲಾಧಿಕಾರಿ ಡಾ ಬಿ ಸಿ ಸತೀಶ್ ಅವರು ತಿಳಿಸಲು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕೊಡಗು, ಮಡಿಕೇರಿ ಲಯನ್ಸ್ ಸಂಸ್ಥೆ ಸೇರಿದಂತೆ ಬೇರೆ ಬೇರೆ ಸಂಸ್ಥೆಗಳ ಕೂಡುಕೂಟಲಿ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಇಂದು ಅಸಮಾನತೆ ಕೊನೆಗೊಳಿಸಿ, ಏಡ್ಸ್ ಕೊನೆಗೊಳಿಸಿ, ಹಾಗೆ ಸಾಂಕ್ರಾಮಿಕ ರೋಗ ಕೊನೆಗೊಳಿಸಿ ತೆಲ್ಲುವಂತಹ ಘೋಷವಾಕ್ಯದೊಟ್ಟಿಗೆ ನಡೆದ ವಿಶ್ವ ಏಡ್ಸ್ ದಿನ ಜಂಬರ್ಲಿ ಭಾಗವಹಿಸಿ ಮಾತಾಡಿ ವಿದ್ಯಾರ್ಥಿಗ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಮಾಹಿತಿ ಪಡೆಯುವುದರ ಮೂಲಕ ಸುತ್ತಮುತ್ತಲಿನ ವಾತಾವರಣ ಬದಲಾವಣೆಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ನೀಡಕ್ಕೂ, ಸೋಂಕಿತ ವ್ಯಕ್ತಿನ ಯಾವುದೇ ರೀತಿಯಲ್ಲಿ ಭೇದಭಾವ ಮಾಡದೆ ಸಮಾನತೆಯಿಂದ ಕಾಣಕ್ಕೂ, ಮಾನಸಿಕ ಧೈರ್ಯನ ತುಂಬಕ್ಕೂ, ಜನವರಿ 1ರ ವೇಳೆಗೆ 18 ವರ್ಷ ತುಂಬಿರುವ ಎಲ್ಲಾ ವಿದ್ಯಾರ್ಥಿಗ ಕಡ್ಡಾಯವಾಗಿ COVID-19 ಲಸಿಕೆನ ಪಡೆಯಕ್ಕೂ, ಇದರೊಟ್ಟಿಗೆ ಮತದಾರರ ಗುರುತಿನ ಚೀಟಿನ ಪಡೆಯಕ್ಕೂ ಸಲಹೆ ನೀಡಿದ್ರು. ಹಾಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎನ್ ಸುಬ್ರಹ್ಮಣ್ಯ ಮಾತಾಡಿ, ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕುಟ್ಟು ಹೆಚ್ಐವಿ ಏಡ್ಸ್ ರೋಗದ ದೂರವಿಡಿಕೆ ಮುನ್ನೆಚ್ಚರಿಕೆಯ ವಹಿಸಕ್ಕೂ, ರಾಗಿಗೆ ಒಂದೇ ತೆನೆ ಬಾಳಿಗೆ ಒಂದೇ ಗೊನೆ ತೇಳುವಂತಹ ಪರಿಕಲ್ಪನೆಯಲ್ಲಿ ಬದುಕುಕುತ್ತಾ ಹೇಳಿದು. ಮೈಸೂರು, ಧಾರವಾಡ, ಬೆಂಗಳೂರು ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಲ್ಲಿ ಇತ್ತೀಚೆಗೆ ಕೋವಿಡ್ ಸೋಂಕು ಪತ್ತೆಯಾದ ಹಿನ್ನೆಲೆಯಲ್ಲಿ ಕೊಡಗು ಶಿಕ್ಷಣ ಸಂಸ್ಥೆಗಳಿಗೆ ಕೆಲವೊಂದು ಸಲಹೆಗಳನ್ನು ಜಿಲ್ಲಾಧಿಕಾರಿ ಡಾ ಬಿ ಸಿ ಸತೀಶ್ ಆದೇಶನ ಹೊರಡಿಸಲು. ವೈದ್ಯಕೀಯ, ಅರೆವೈದ್ಯಕೀಯ, ಇತರ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳನ್ನು ಪ್ರತಿದಿನ ಕೋವಿಡ್ ಪರೀಕ್ಷೆಗೆ ಒಳಪಡಿಸಕ್ಕೂ, ಶಿಕ್ಷಣ ಸಂಸ್ಥೆಗಳಲ್ಲಿನ ಎಲ್ಲಾ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು 2 ತಿಂಗಳ ಕಾಲ ಮುಂದೂಡಕ್ಕೂ, ಶಿಕ್ಷಣ ಸಂಸ್ಥೆನ ಎಲ್ಲಾ ಮುಖ್ಯಸ್ಥರು 18 ವರ್ಷ ಮೀರಿರುವ ಲಸಿಕೆನ ಹಾಕಿಸಿಕೊಳ್ಳಕ್ಕೂ, ಶೈಕ್ಷಣಿಕ ಸಂಸ್ಥೆಗಳ ಕ್ಯಾಂಪಸ್ ಒಳಗಡೆ ಕೋವಿಡ್ ನಿಯಮನ ಕಡ್ಡಾಯವಾಗಿ ಪಾಲನೆ ಮಾಡಕ್ಕೂ ಸಲಹೆನ ನೀಡಿದ್ರು. ಜಿಲ್ಲೆಯಲ್ಲಿ ಇಂದು 10 ಹೊಸ COVID-19 ಪ್ರಕರಣ ಕಂಡುಬಂದಿದ್ದು, ಮಡಿಕೇರಿ ತಾಲೂಕಲ್ಲಿ 5, ವಿರಾಜಪೇಟೆ ತಾಲೂಕಲ್ಲಿ 1, ಸೋಮರಪೇಟೆ ತಾಲೂಕಲ್ಲಿ 4. ಜಿಲ್ಲೆಯಲ್ಲಾದ ಒಟ್ಟು COVID-19 ಪ್ರಕರಣಗಳ ಸಂಖ್ಯೆ 35,455. ಕಳೆದ 24 ಗಂಟೆಯಲ್ಲಿ ವಾಸಿಯಾದವು 5. ಜಿಲ್ಲೆಯಲ್ಲಾದ ಕೋವಿಡ್ ಪಾಸಿಟಿವಿಟಿ ದರ -0.39% ಆಗುತ್ತೇಳಿ ಜಿಲ್ಲಾಧಿಕಾರಿಯವರು ತಿಳಿಸಿದರು. ಜಿಲ್ಲಾಡಳಿತ ಹಂಗಿ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಕಡೆಯಿಂದ 7 ಹೊತ್ತರೆ 10 ಗಂಟೆಗೆ ಮಡಿಕೇರಿ ಪೇಟೆನ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದಲ್ಲಿ ಯುದ್ದ ಸ್ಮಾರಕದಲ್ಲಿ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ನಡೆದಿದೆ. ನಿವೃತ್ತ ಕರ್ನಲ್ ಎನ್ ಶರತ್ ಭಂಡಾರಿಯವರು ಮುಖ್ಯ ನೆಂಟರಾಗಿ ಬಂದು ಯುದ್ದ ಸ್ಮಾರಕಕ್ಕೆ ಹೂ ಹಾಕಿ ಗೌರವ ನಮನ ಸಲ್ಲಿಸುವೆ. ಜಿಲ್ಲೆಯಲ್ಲಿರುವ 11 ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಆಶ್ರಮ ಶಾಲೆಗಳಲ್ಲಿರುವ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಲಿಕೆಗಾಗಿ ಗೌರವಧನದ ಆಧಾರದ ಮೇಲೆ ಶಾಲೆಗೆ ಒಬ್ಬರಂಗೆ 11 ಜನ ಅತಿಥಿ ಶಿಕ್ಷಕರನ್ನ ನೇಮಿಸಿಕೊಡಕ್ಕೆ ಅರ್ಜಿನ ಕರೆಯಲಾಗಿತ್ತು. ನಿಗದಿಪಡಿಸಿದ ಗುರಿಗೆ ಅರ್ಜಿ ಸ್ವೀಕೃತ ಆತ್ಲೆ, ಆದ್ದರಿಂದ ಅರ್ಜಿ ಹಾಕಿಕೆ 15 ಕಾಲಾವಕಾಶ ನೀಡಲು ತಿಳಿ ಗಿರಿಜನ ಅಭಿವೃದ್ಧಿ ಯೋಜನಾ ಸಮನ್ವಯ ಅಧಿಕಾರಿಯು ತಿಳಿಸಿದರು. ಜಿಲ್ಲೆಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ 4, 5 ಮತ್ತು 19 ನಡೆಯುವ ಗ್ರೂಪ್ ಸಿ ತಾಂತ್ರಿಕೇತರ ಪರೀಕ್ಷೆನ ಯಾವುದೇ ಅವ್ಯವಹಾರಗಳಿಲ್ಲದಂಗೆ ಸುಗಮವಾಗಿ ನಡೆಸುವ ಉದ್ದೇಶದಿಂದ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೆ ಸಂತ ಜೋಸೆಫರ ಕಾನ್ವೆಂಟ್ ಪರೀಕ್ಷಾ ಕೇಂದ್ರ ಸೇರಿದಂತೆ ಈ ಕೇಂದ್ರಗಳ ಸುತ್ತಮುತ್ತಲು 200 ಮೀಟರ್ ವ್ಯಾಪ್ತಿನ ಪ್ರದೇಶನ ಪರೀಕ್ಷಾ ದಿನದಂದು ನಿರ್ಬಂಧಿತ ಸ್ಥಳ ತಿಳಿ ಘೋಷಿಸಿಕೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ದಂಡಾಧಿಕಾರಿಯು ಆದೇಶನ ಹೊರಡಿಸಲು. ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ದರೆ ತುರ್ತು ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗೆ ಸೇರಿಸಿಕೆ, ಅಂತಹ ಸಾರ್ವಜನಿಕರನ್ನು ಹುರಿದುಂಬಿಸಿ ಪ್ರೋತ್ಸಾಹಿಸಿಕೆ, ಭಾರತೀಯ ಮೋಟಾರ್ ವಾಹನ ಕಾಯ್ದೆ 2019 ಸೆಕ್ಷನ್ 134A ನಿಯಮಲ್ಲಿ ಗುಡ್ ಸ್ಯಾಮರಿಟನ್ಸ್ ಬಗ್ಗೆ ಅವಕಾಶ ಕೊಟ್ಟಿದ್ದು, ಆದ್ದರಿಂದ ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ರಸ್ತೆ ಅಪಘಾತದಲ್ಲಿ ಗಾಯಾಳುಗಳ ಜೀವ ಉಳಿಸಿಕೆ ಈಗಾಗಲೇ ಶ್ರಮಿಸಿದ ಮತ್ತು ಮುಂದೆ ಶ್ರಮಿಸುವಂತಹ ವ್ಯಕ್ತಿಗ ಸಂಘ ಸಂಸ್ಥೆಗ ತಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಮಾಹಿತಿ ನೀಡಿ ಸರ್ಕಾರದ ಯೋಜನೆಯ ಸದುಪಯೋಗ ಪಡ್ಕೊಳ್ಳುವಂತೆ ಜಿಲ್ಲಾ ಪೊಲೀಸ್ ಪ್ರಕಟಣೆ ತಿಳಿಸಿತು. ಕೊಡಗು ಪೋಸ್ಕೋ ಪ್ರಕರಣಗಳ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ಮಡಿಕೇರಿನ ವಕೀಲ ಬಿಎಸ್ ರುದ್ರಪ್ರಸನ್ನ ಅವರನ್ನು ಸರ್ಕಾರ ನೇಮಿಸಿತು. ಹೆಚ್ಐವಿ ಏಡ್ಸ್ ಬಗ್ಗೆ ಜನಸಾಮಾನ್ಯರಿಗೆ ತಿಳುವಳಿಕೆ ಮೂಡಿಸುವ ಉದ್ದೇಶದಿಂದ ಇಂದಿನ 15 ಜನಪದ ಕಲಾ ತಂಡಗಳ ಮೂಲಕ ಜನಜಾಗೃತಿ ಜಂಬರ್ ನಡೆದ ತಿಳಿ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿಯವರು ತಿಳಿಸಿದರು. 2020-21 ಸಾಲಿನ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಕೋರಿಕೆಯ ವರ್ಗಾವಣೆ ಕೌನ್ಸಿಲಿಂಗ್ ಮಡಿಕೇರಿ ಪೇಟೆನ ಸಾರ್ವಜನಿಕ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರ ಕಚೇರಿಯಲ್ಲಿ ನಾಳೆಯಿಂದ 9 ನಡೆದ ತಿಳಿ ಸಾರ್ವಜನಿಕ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರಾದ ವೇದಮೂರ್ತಿಯವರು ತಿಳಿಸಿದರು. 2021-22 ಸಾಲಿಗೆ ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಡಿಕೇರಿ ಎಎನ್ಎಂ ತರಬೇತಿ ಕೇಂದ್ರದಲ್ಲಿ 24 ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರ ತರಬೇತಿಗೆ ಅರ್ಜಿನ ಕರೆದಳು. ಆಸಕ್ತಿ ಇರುವ 10 ಎಲ್ಲ ಮೂಲ ದಾಖಲಾತಿಗಳಿಗೆ ಅರ್ಜಿನ ಹಾಕಕು. ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮದ 2021-22 ಸಾಲಿ ಸ್ವಂತ ಉದ್ಯೋಗಕ್ಕೆ ನೇರ ಸಾಲ ಪಡೆಯಕ್ಕೆ ಇಷ್ಟ ಇರುವ ಎಲ್ಲ ಅಗತ್ಯ ದಾಖಲಾತಿಗಳೊಟ್ಟಿಗೆ ಆಯಾ ಜಿಲ್ಲೆಗಳ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿಗೆ ಜನವರಿ 10 ಅರ್ಜಿನ ಹಾಕಕು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದೇನುಳ್ಳ ಚೊಟ್ಟಣ್ಣ ದಿವ್ಯಾ ಪ್ರದೀಪ್. ಎಚ್ಐವಿ ಏಡ್ಸ್ ರಮಿದ ಎಲ್ಲಾ ಬೈತಕಾರರಲ್ಲಿಯೂ ಅರಿವಿಕೆ ಇರೋಂಡು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ರೇಂಗ ಅಣುಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಕೂಡು ನನಕೆ ಬೋರೆ ಬೋರೆ ಇಲಾಖೆರ ಆದ ನೆಲೆ ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಅಸಮಾನತೆ ಕೊನೆಗೊಳಿಸಿ, ಏಡ್ಸ್ ಕೊನೆಗೊಳಿಸಿ ಹಾಗೂ ಸಾಂಕ್ರಾಮಿಕ ರೋಗ ಕೊನೆಗೊಳಿಸಿ ಅನ್ನುವ ಘೋಷಣೆಯೋಡೆ ನಡೆದ ವಿಶ್ವ ಏಡ್ಸ್ ದಿನತ್ರ ಸಭಾ ಕಾರ್ಯಕ್ರಮಕ್ಕೆ ತಕ್ಕಂದದ್ದು. ಏಡ್ಸ್ ಪಬ್ಬುವ ವಿಧಾನ, ಆಂಡ ಗುಣಲಕ್ಷಣ, ಪಿಂಜ ಪ್ರಭಾವ ಈಂಡಮಿದ ಎಲ್ಲರಿಗೂ ಅರಿವಿಕೆ ಇರುಂಡು. ಕಾಯಿಲ ಬಂದಂಗಡ ಮೇಲೆ ಇಪ್ಪಂತ ಕಟ್ಟ ಭಾವನೆ ಬದಲಾಂಡು ಮಕ್ಕ ಅಂಟು ಕಾಯಿಲ್ತ್ರ ಮಿದ ಮಾಹಿತಿ ಪಡೆದವಾಂಡ ಮೂಲಕ ನಂಗಡ ಸುತ್ತಮುತ್ತ ಉಳ್ಳ ಪರಿಸರತ್ನ ಬದಲು ಮಾಡುವಕ್ಕೆ ಏರ ಮೇನ ತುಡುಂಡು. ಕೂಟಕ್ಕೆ 18 ಬಯತ ದುಂಬನೆಯಂಗ ಎಲ್ಲರೂ ಮತದಾನ ಗುರುತರ ಚೀಟಿ ಪಡೆದುಕೊಂಡು ಅನ್ನನೆ ಕೋವಿಡ್ 19 ಚೂದ ಮದ್ದು ಹಿಡಿಚಿಟ್ಟೋಂಡು ಅಂದೈಂಗಣ್ಣುಚಿ. ಕಾರ್ಯಕ್ರಮತ್ತು ನಲ್ಲ ಸೇವೆ ಮಾಡಿನ ಎನ್ಎಸ್ಎಸ್ ಪಿಂಜ ರೆಡ್ ರಿಬ್ಬನ್ ಕ್ಲಬ್ ಘಟಕಕ್ಕೆ ಗೌರವ ಕಾಡ್ಚಿ. ಇದತ್ತು ಗೋಣಿಕೊಪ್ಪತ್ರ ಕಾವೇರಿ ಕಾಲೇಜ್ ರೆಡ್ ರಿಬ್ಬನ್ ಕ್ಲಬ್ ಸಂಯೋಜನೆ